ಒಂದು ನಿಮಿಷ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ, ಕೃಷಿ ಆದಾಯ ದ್ವಿಗುಣ ಮಾಡಿಕೊಂಡಿರುವ ಮಾನ್ವಿ ತಾಲೂಕಿನ ಜಕ್ಕಲದಿನ್ನಿ ಗ್ರಾಮದ ರೈತರಾದ ಈರಪ್ಪ ಅವರೊಂದಿಗೆ ಮಾತುಕತೆ. ನಂತರ ಪ್ರತಿ ಹನಿ ನೀರಿನಿಂದ ಅಧಿಕ ಬೆಳೆ, ಕೇಂದ್ರ ಸರ್ಕಾರದ ಪಿಡಿಎಂಸಿ ಯೋಜನೆ ಕುರಿತು ಮಾಹಿತಿ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 7:18 ಪ್ರಾಯೋಜಿತ ಕಾರ್ಯಕ್ರಮ ಸಿರಿತನದ ಸಿರಿಧಾನ್ಯಗಳು, ವಿಷಯ ಸಜ್ಜೆ ಬೆಳೆಯ ಉತ್ಪಾದನಾ ತಾಂತ್ರಿಕತೆ. ಭಾಗವಹಿಸುವವರು ಡಾ ಶ್ವೇತಾ ಬಿಎನ್, ಬೇಸಾಯ ತಜ್ಞರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಪ್ರಸ್ತುತಿ ಡಾ ವಿಜಿ ಬಾವಲತ್ತಿ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಒಂದೊಂದ್ಸಲ ಇಳುವರು ಬರ್ತಿತ್ತು ಒಂದ್ಸಲ ಕಡಿಮೆ ಆಗ್ತದೆ ಸರ್ ನಾವು ಮತ್ತೆ ಬೇರೆ ಚೇಂಜ್ ಮಾಡಿದ್ವಿ ಸರ್ ಮತ್ತೆ ಮೆಣಸಿನಕಾಯಿ ಮಿರ್ಚಿ ಹೋದ್ವಿ ಸರ್ ಮಿರ್ಚಿಯಾಗ ನಮಗೆ ಲಾಭ 1 ಎಕರೆಗೆ 20 ಕ್ವಿಂಟಲ್ ತಂದು ಬೆಳೆದವ ಸರ್ ಎಕರೆಗೆ 20 ಕ್ವಿಂಟಲ್ ಬೆಳೆಸಿದ್ರು ಸರ್ ಬತ್ತೆಗಳವರು ಅವ್ರು ಸರಿ ಮಾಡಿ ಸರ್ ಬೆಳೆದಲ್ಲ ನಮ್ದು ಕೃಷಿ ಜ್ಞಾನಿಗಳು ಅವ್ರು ಏನು ಹೇಳಿದ್ರೆ ಅದನ್ನೆಲ್ಲ ಪಾಲಿಸಿಕೊಂಡು ಮಾಡಿವಿ ಸರ್ ನಾವು ಮಾಡಿವಿ ಸರ್ 20 ಕ್ವಿಂಟಲ್ ಯಾವ ತಳಿ ಹಾಕಿದ್ರು ಮೆಣಸಿನಕಾಯಿ ಯಾವ್ದು ಬೀಜ ಹಾಕಿದ್ರು ಬೀಜ ನಾಂದರ್ ಅಂತ ಹಾಕಿದ್ದು ನಾಂದರ್ ಕಾರದ ಕಾಯಿ ಸರ್ ಅದು ಆಮೇಲೆ ಮತ್ತೆ ಈ ಸಿಜೆಂಟ್ ಬ್ಯಾಡಿ ಅವು 1 ಕ್ವಿಂಟಲ್ 30-42,000 ಹೋಗ್ತದೆ ಸರ್ ಅದು ಅದು ಅದನ್ನ ಹಾಕಿದ್ರೆ ಅದನ್ನ ಹಾಕಿದ್ವಿ ಸರ್ ಈಗ ನೋಡಿ ನಿಮ್ದು 4 ಎಕರೆ ಭೂಮಿ ಇದೆ ಮತ್ ಜೊತೆಗೆ ಏನಾದ್ರು ಲೀಸ್ ಅದು ಮಾಡ್ತಾ ಇರ್ತೀರಾ ಲೂಸ್ ಮಾಡ್ತೇವೆ ಸರ್ ಲೂಸು 20 ಎಕರೆ ಮಾಡ್ತೇನೆ 20 ಎಕರೆ ಲೂಸ್ 20 ಎಕರೆ ಎಷ್ಟು ಜನ ಅದಾರ ಮನೆಯಲ್ಲಿ ಒಕ್ಕಲ್ತನ ಮಾಡೋರು ನಾನು ನನ್ನ ಮಗ ಇಬ್ಬರು ಮಕ್ಕಳು ನಾನು ಸರ್ ನೀವೇ ನಾವೇ ಸರ್ ಆಳುಗಳು ಹಚ್ಚೋದಿಲ್ಲ ಆಳು ಹಚ್ತೀವಿ ಸರ್ ಯಾವ ಟೈಮ್ನಾಗ ಅರೇ ಟೈಮ್ನಾಗ ಹಚ್ತೀವಿ ಎಣ್ಣೆ ಬಡಿಯಕ್ಕೆ ಒಬ್ರಿಗೆ ಆಗೋದಿಲ್ಲ ಅಂತ ಅವರೊಂದಿಬ್ಬನ ಕರ್ಕೊಂತೀವಿ ಸರ್ ನೋಡಿ ನಿಮ್ದು ಸ್ವಂತ ಭೂಮಿ 4 ಎಕರೆ 4 ಎಕರೆ 4 ಎಕರೆದಲ್ಲಿ ತಾವು ಮೊದಲು ನಿಮ್ದು 2020 ಮುಂಚೆ 1,58,000 ರೂಪಾಯಿ ಆದಾಯ ಪಡ್ಕೋತಾ ಇದ್ರಿ ಹೌದು ಸರ್ ಉದಾಹರಣೆ ಅಂತಂದ್ರೆ ಕೃಷಿ ವಿಜ್ಞಾನ ಕೇಂದ್ರದವರು ನಿಮಗೆ ಹಲವಾರು ತಂತ್ರಜ್ಞಾನ ಕೊಟ್ಟರು ಅವರ ಒಂದು ಸರ್ವೇ ರಿಪೋರ್ಟ್ ಏನು ಹೇಳ್ತಾ ಇದೆ ಅಂತಂದ್ರೆ 2020 ಮುಂಚೆ ತಮ್ಮದು 2 ಎಕರೆ ಹತ್ತಿ ಹಾಕಿದ್ರಿ 2 ಎಕರೆ ಮೆಣಸಿನಕಾಯಿ ಹಾಕೊಂಡಿರಿ 1 ಆಕಳ ಮತ್ತು 10 ಕೋಳಿಗಳು ಇದ್ದು ಇದೆಲ್ಲ ಸೇರಿ ತಮಗೆ ಹತ್ತಿ 12 ಕ್ವಿಂಟಲ್ ಬಂತು ಮೆಣಸಿನಕಾಯಿ 25 ಕ್ವಿಂಟಲ್ ತೋರಿಸಿ 2 ಎಕರೆಗೆ ಆಮೇಲೆ ಆಕಳಿಂದ ನಿಮಗೆ 328 ಲೀಟರ್ ಹಾಲು ಬಂತು ಕೋಳಿಯಿಂದ ಬಂತು ಅಂತಕ್ಕಂಥ ವಿಚಾರ ಎಲ್ಲ ಸೇರಿ ತಮಗೆ ಆದಾಯ ಒಟ್ಟು 2,90,000 ರೂಪಾಯಿ ಆದಾಯ ಅದರ ಖರ್ಚನ್ನು ಎಲ್ಲ ತೆಗೆದು 1,58,000 ರೂಪಾಯಿ ಆದಾಯ 2020 ಮುಂಚೆ ಇತ್ತು ಅಂತಕ್ಕಂಥ ಒಂದು ಅಂಕಿ ಸಂಖ್ಯೆಗಳು ತಮ್ಮ ಬಗ್ಗೆ ಹೇಳ್ತಾ ಇದ್ದಾವೆ ಸರ್ ತದನಂತರ 2020 ನಂತರ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ನಿಮ್ಮ ಹೊಲಗಳಿಗೆ ಬಂದು ಭೇಟಿಯನ್ನು ಕೊಟ್ಟು ಹಲವಾರು ಮಾಹಿತಿಯನ್ನು ಕೊಟ್ಟರು ಏನೇನು ಮಾಹಿತಿಯನ್ನು ಕೊಟ್ಟರು ನಿಮಗೆಲ್ಲ ಅವ್ರು ಏನು ನೋಡಿ ಸರ್ ಈ ಮೆಣಸಿನಕಾಯಿಗೆ ಮೋಡ ಬಲೆ ಹಾಕ್ಬೇಕು ಮತ್ತೆ ಫ್ಲಾಟ್ ಅವು ಅಂಟು ಬಲೆ ಅವು ಹಾಕಿದಲ್ಲಿ ಅಂತ ನಮಗೆ ಜಾಸ್ತಿ ಬಂದದ ಸರ್ ಏನು ಹುಳ ಅದು ಡಿಪ್ಸು ಬರೋದಲ್ಲ ಸರ್ ಅದು ಯಾವುದು ಬರಲಾರ್ದಂಗೆ ಕಾಪಾಡ್ತು ಸರ್ ಖರ್ಚು ಹೇಗೆ ಕಡಿಮೆ ಆಯ್ತು ನಿಮಗೆ? ಖರ್ಚು ಕಡಿಮೆ ಆಯ್ತು ಸರ್. ಅದು ಯಾಕಂದ್ರೆ ಸರ್, ತತ್ತಿ ಊಟ ಹುಳ ಹುಟ್ಟದೇ ನಾಶ ಆಗಿಬಿಡ್ತಲ್ಲ ಸರ್. ಅದು ಒಂದು ಎಕರೆಗೆ 2 ಲೀಟರ್ ಎಣ್ಣೆ ಹೊಡೆಯೋದು ಕಡಿಮೆ ಆಯ್ತು ಸರ್. ಅದು ಒಂದು ಎಕರೆಗೆ 2 ಲೀಟರ್ ಅಲ್ಲಿ ಖರ್ಚು ಉಳಿತಾವೆ, ಅಲ್ಲಿ ಖರ್ಚು ಉಳಿತು, ದುಡ್ಡು ಉಳಿತು ಸರ್. ಮತ್ತೆ ಅದು ಪ್ಲಾಟ್ ಏನಾಗ್ತವಲ್ಲ ಸರ್, ಅದು ಬಿಳಿ ದ್ವಾಮಿ ಬಂದು ಅಂಟ್ಕೊಂಡ್ಬಿಡ್ತಾ, ಅದು ಅಂಟ್ಕೊಂಡಗಳಿಗೆ ಮುಂದೆ ಯಾವ್ದು ಹುಟ್ಟೋದಿಲ್ಲ ಸರ್. ಅದು ಅದು ಹುಟ್ಟಿಲ್ಲದಕ್ಕೆ ಅದು ಒಂದು ಎಕರೆಗೆ ಅದು 3-2 ಲೀಟರ್ ಚಲೋ ಎಣ್ಣೆ ಹೊಡೆದ 2 ಲೀಟರ್ ಸರ್. ಅದು ಅದು ಕಡಿಮೆ ಆಗುತ್ತೆ. ಈಗ ನೋಡ್ರಿ, ಮೆಣಸಿನಕಾಯಿ ತಾವು ಮೊದಲು ಮೆಣಸಿನಕಾಯಿ ಬೆಳೀತಿ, ತದನಂತರ ಮೆಣಸಿನಕಾಯಿ ಬೆಳೆದ್ರಿ, ಆದ್ರೆ ಇಳುವರಿ ನಿಮ್ದು 2 ಎಕರೆಗೆ ಮೊದಲೆಲ್ಲ 25 ಕ್ವಿಂಟಲ್ ಇದ್ದು, ನಂತರ 35 ಕ್ವಿಂಟಲ್ ಇಳುವರಿ ಬಂತು 2 ಎಕರೆಗೆ. ಯಾವ ರೀತಿ ಜಾಸ್ತಿ ಆಯ್ತು ಇಳುವರಿ, ಕಾರಣ ಏನು? ಕಾರಣ ಏನಿಲ್ಲ ಸರ್, ಇದು ಇವ್ರು ನಮ್ಮ ಕೃಷಿ ವಿಜ್ಞಾನ ಏನು ಬಂದು ತಿಂಗಳ ಒಂದ್ಸಲ 2 ತಿಂಗಳ ಒಂದ್ಸಲ ಬಂದು ನಮ್ಮ ಮನೆಯವರು ಮಾಡ್ತದ ಸರ್, ಇದು ಮಾಡು ಇದು ಮಾಡ್ತಾರೆ. ಅವ್ರು ಹೇಳಿದ ಪ್ರಕಾರ ಮಾಡ್ಕೊಂತ ಹೊಲಗಳಿಗೆ ಭೇಟಿ ಕೊಟ್ಟರೆ ಸರ್, ಹೊಲಗಳಿಗೆ ಬಂದು ಭೇಟಿ ಕೊಟ್ಟಾರ. ಬಂದು ಮತ್ತೆ ನಾವು ತಿಂಗಳ ಒಂದ್ಸಲ ಇಲ್ಲಿ ಮೀಟಿಂಗ್ ಬಂದು ಅದನ್ನ ಅವ್ರು ಹೇಳಿದ ಏನು ಹೇಳ್ಯಾರ ಅವ್ರನ್ನೆಲ್ಲ ತಿಳ್ಕೊಂಡು ಆ ತರ ಮಾಡಿ 30 ಕ್ವಿಂಟಲ್ ಬೆಳೆಸಿದ್ರು ಸರ್. 35 ಕ್ವಿಂಟಲ್ ಬಂತು ನಮ್ಮ 2 ಎಕರೆ ಅಂದ್ರೆ ಸುಮಾರಾಗಿ 1 ಎಕರೆಗೆ 17 ಕ್ವಿಂಟಲ್ ತಕೊಂಡ್ರಿ. 17 ಕ್ವಿಂಟಲ್ ತಗೊಂಡ್ರಿ. ರೇಟ್ ಅದು ಹೇಗೆ ಸಿಕ್ತ ನಮಗೆ ರೇಟ್ ಸರ್? ಆ ಟೈಮ್ನಾಗ 21,000 ಹೋಗಿತ್ತು ಸರ್. ಅದು ಕ್ವಿಂಟಲ್ ಕ್ವಿಂಟಲ್ಗೆ 21,000. ಹೇಗೆ ಮಾರಾಟದ ಎಲ್ಲಿ ತಗೊಂಡು ಬ್ಯಾಡಿಗೆ ಸರ್? ಬ್ಯಾಡಿಗೆ. ನೋಡ್ರಿ, ತಮ್ಮ ಆದಾಯ ತದನಂತರ ಏನಾಯ್ತು, 2,21,000 ಆಯ್ತು, 158,000 2,21,000 ಆದಾಯ, ಸುಮಾರು ದುಪ್ಪಟ್ಟ ಆಯ್ತು ನಿಮ್ದು ಆದಾಯ. 221% ಆದಾಯ ಆಯ್ತು ತಮ್ಗೆ. ಇಲ್ಲಿ ಹೊಸದಾಗಿ ತಾವು ಮಾಡಿದ್ದಂತಂದ್ರೆ ಕುರಿ ಸಾಕಾಣಿಕೆ. ಕುರಿ ಸಾಕಾಣಿಕೆ ಎಷ್ಟು ಕುರಿ ಮರಿ ಸಾಕಾಣಿಕೆ ಮಾಡಿದ್ವಿ? 6 ತಗೊಂಡಿದ್ವಿ ಸರ್. 6 ತಗೊಂಡ್ರೆ ಅವು 4 ತಿಂಗಳು ಮೇಯಿಸಿ ಸರ್. 4 ತಿಂಗಳದಾಗ 6,000 ರೂಪಾಯಿ ಒಂದು ಹೋಗ್ಯವ ಸರ್. ತಗೊಂಡಿದ್ದು 4,000 ರೂಪಾಯಿ ಒಂದು, 11,000 ರೂಪಾಯಿ ಒಂದು ಹೋಗ್ಯವ ಕುರಿ. ಅಂದ್ರೆ ಅದರಿಂದ ತಮಗೆ ಒಂದು 30,000 ರೂಪಾಯಿ ಆದಾಯ ಬಂದಿದೆ. 30,000 ಆದಾಯ ಬಂದಿದೆ ಸರ್. ಅದೊಂದು ಎಕ್ಸ್ಟ್ರಾ ಆಯ್ತು ತಮಗೆ. ಅದೊಂದು ಎಕ್ಸ್ಟ್ರಾ ಸರ್. ಯಾವ ರೀತಿಯಲ್ಲಿ ಖರ್ಚನ್ನ ಕಡಿಮೆ ಮಾಡಿದ್ರೆ, ಮತ್ತೆ ಎಣ್ಣೆ ಹೊಡೆದಿರ್ಬೋದು, ಗೊಬ್ಬರ ಹಾಕುದಿರ್ಬೋದು, ಗೊಬ್ಬರ ಅದು ಯಾವ್ಯಾವ ಹಾಕಿರ್ತಾವೆಲ್ಲ? ಗೊಬ್ಬರ ಸರ್, ಎಣ್ಣೆ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀವಿ ಸರ್. ಜಾಸ್ತಿ ಯೂಸ್ ಮಾಡ್ತೀವಿ. ಮತ್ತೆ ಇವು ಆಕಳದಾಲು, ಆಕಳದ ಪಂಚಮಿ ಹಿಡಿದು ಇಡ್ತು ಸರ್ ಮನೆಯಾಗ ಲೀಟರು. ಅದು ಪಂಚಗವ್ಯ ಮೆಣಸಿನ ಗಿಡಕ್ಕೆ ಹಾಕಿದ್ರೆ ಯಾವ್ದು ದ್ವಾಮಿ ಅಂತ ಬರೋದಿಲ್ಲ. ಅದನ್ನು ಮಾಡ್ತೀರ? ಅದನ್ನು ಮಾಡ್ತೀವಿ ಸರ್. ಎಷ್ಟು ಆಕಳ ಅದಾವ ನಿಮ್ಮಲ್ಲಿ ಸದ್ಯ? 5 ಸರ್. 5 ಆಕಳ ಮಾಡಿರಿ. 2 5 ಆಕಳಗಳು. ಏನು ಜವಾರಿ ಆಕಳಗಳ? ಇಲ್ಲ, 2 ಜೆರ್ಸಿ ಸರ್. 2 ಜವಾರಿ ಜವಾರಿ ಅದಾವ. ಜವಾರಿ ಆಕಳದ ಗೋಮೂತ್ರ ಸಗಣಿ ಹೇಗೆ ಬಳಸ್ಕೊತಿರ್ತಾವ? ಈ ಜವಾರಿ ಆಕಳದ 2 ಅದನ್ನ ದಿನಕ್ಕೆ ಒಂದು ಇದ್ರಾಗ ಹಾಕ್ತು, ತೆಗಿನಾಗ ಹಾಕಿ ವರ್ಷಕ್ಕೆ ಒಂದ್ಸಲ ಒಯ್ದಿತ್ತು ಹೊಲದೊಳಗೆ ಹಾಕ್ಬಿಟ್ಟು ಬ್ಯಾಸಿಗೆ ಈಗ ಮಾಡಿ ಹೊಡ್ಬಿಡ್ತೀವಿ. ಎಷ್ಟು ಟ್ಯಾಕ್ಟರ್ ಗೊಬ್ಬರ ಆಗತ್ತೆ ನಮ್ದು? 5 ಟ್ರಾಕ್ಟರ್ ಆಗ್ತದೆ ಸರ್. ವರ್ಷ 5 ಟ್ರಾಕ್ಟರ್ ಒಂದೊಂದು ಹೊರಗಡೆ ಹಾಕ್ತಿರಿ? ಒಂದೊಂದು ಆಗ್ತದೆ ಸರ್. ಒಂದೊಂದು ಎಕರೆಗೆ ಆರಾಮ ಆಗಿಬಿಡ? ಆರಾಮ ಆಗ್ತದೆ ಸರ್. ಒಂದ್ ಎಕರೆ ವರ್ಷ ಒಂದ್ ಎಕರೆ ಹಾಕಿಂತ. ಒಂದು ಟ್ರಾಕ್ಟರ್ ಗೊಬ್ಬರದ್ದು ಹಿಡ್ಕೊಂಡಿಲ್ಲ ಇವ್ರು ಗೊಬ್ಬರದ್ದು. ಒಂದು ಟ್ರಾಕ್ಟರ್ ಕಿಮ್ಮತ್ ಎಷ್ಟಿದೆ ಗೊಬ್ಬರ? ಗೊಬ್ಬರ ಒಂದು ಟ್ರಾಕ್ಟರ್ ಕಿಮ್ಮತ್ 1 ಟನ್ ತರ್ಬೇಕಂದ್ರೆ ಸರ್. ಅಲ್ಲ, ಒಂದು ಟ್ರಾಕ್ಟರ್ಗೆ ಸರ್ ನೀವು ತಿಪ್ಪೆ ಗೊಬ್ಬರ ತರಬೇಕಾದ್ರೆ ಎಷ್ಟಾಗತ್ತೆ? ಈಗ ಜಾಸ್ತಿ ಅದಾರ. ಈಗ 11,000-12,000 ಕೊಟ್ಟರೆ ಕೊಡ್ತಾರೆ ಸರ್ ಈಗ ತಿಪ್ಪೆ ಗೊಬ್ಬರ. ಈಗ ಅವಾಗ ಸಸ್ತಿತ್ತು ಸರ್. ಸಸ್ತಾಯ್ತು ಸರ್. ಈಗ ಅಂದ್ರೆ 11-14 ಟ್ರಾಕ್ಟರ್ ಗೊಬ್ಬರ ಆದ್ರೆ ನಿಮ್ಗೆ ಅಲ್ಲಿ 40 ರೂಪಾಯಿ. ಈಗ ಹುಡುಕ್ತಾರೆ ಸರ್ ಗೊಬ್ಬರ, ಅದ್ರ ಸಿಗ್ತಾ ಇಲ್ಲ. ಸಿಗ್ತಾ ಇಲ್ಲ. ಅವಾಗ ನಾವು ಹಾಕಿಟ್ನಾಗ ಹಾಕರ್ ಅಂದ್ರೆ ಹಾಕ್ತಿದ್ದಿಲ್ಲ ಬಹಳ ಮಂದಿ. ಸರ್ಕಾರ ಗೊಬ್ಬರನೇ ಯೂಸ್ ಮಾಡಿ ನಮ್ಮಲ್ಲಿ ಏನಾಗ ಸರ್, ಸರ್ಕಾರ ಗೊಬ್ಬರ ಯೂಸ್ ಮಾಡಿ ಹೊಲ ಅಂಶ ಅಂಬುದು ಎಳೆದು ಬಿಟ್ಟಿತ್ತು ಮೊದಲು. ನಮ್ಮ ಕೃಷಿ ವಿಜ್ಞಾನಿಗಳು ಬಂದು ಅವರೆಲ್ಲ ಹೇಳಿದ ಮ್ಯಾಕ ಅದ್ರ ಪ್ರಕಾರ ಮಾಡಿದ ಮ್ಯಾಗ ಈಗ ಪರವಲ್ಲ ಸರ್ ಹೊಲ. ಅಲ್ಲ, ತಿಪ್ಪೆ ಗೊಬ್ಬರ ನಮ್ಮ ಯಜಮಾನರೆಲ್ಲ ಮೊದಲು ಹಾಕ್ತಿದ್ರು ಸರ್. ನೆಡುವಂತಲ್ಲಿ ಕಡಿಮೆ ಆಗಿತ್ತು ಸರ್. ಯಾಕೆ? ದನ ಮೇಯಿಸಲಾರ್ದ, ದನ ಇರಲಾರ್ದ ಅದ್ರ ಎಲ್ಲಿ ನಡೆಯಪ್ಪ ನಾವು ಕಾಜ್ ಮಾಡೋದಕ್ಕೆ ಆಗೋದಿಲ್ಲ ಅಂಬುದು ಬಿಟ್ಟು ಬಿಟ್ಟಿದ್ರು ಕೆಲವು. ನೀವು ದನ ಮೊದಲು ತೆಗೆದ್ಬಿಟ್ಟು? ಮೊದಲಿಂದ ಸರ್. ಮೊದಲಿಂದ ನಮ್ಮ ಅಪ್ಪನ ಹೊತ್ತಲ್ಲಿಂತ ನಾವು ಯಾವತ್ತು ದನಗಳು ಬೇಕು? ದನ ತೆಗೆದಿಲ್ಲ ಸರ್. ನೋಡ್ರಿ ಈರಪ್ಪ ಅವ್ರು ಏನ್ ಹೇಳ್ತಾರೆ, ರೈತರು ಒಬ್ಬ ರೈತ ಅಂತಂದ್ರೆ ಮನೆಯಲ್ಲಿ ಪ್ರಾಣಿಗಳು ಇರಬೇಕು ಅಲ್ವಾ? ಇರ್ಬೇಕು ಸರ್. ಇರ್ಲಿಲ್ಲಂದ್ರೆ ಅದು ಮನುಷ್ಯ ಅಲ್ಲ, ಒಕ್ಕಲ್ತನ ಅಲ್ಲ. ಒಕ್ಕಲ್ತನ ಅಲ್ಲ ಸರ್. ಪ್ರಾಣಿ ಇಲ್ಲದ ಮನೆ ಏನು? ಒಕ್ಕಲ್ತನದ ಮನೆನ ಅಲ್ಲ. ಅಲ್ಲ ಸರ್, ಅದು ಇರಬೇಕು. ಇರ್ದ್ರೆ ಅದೇನಂತಾರ ಸರ್, ಮುಂಜಾನೆ ಎದ್ದು ಗೋಪಿ ಅಮ್ಮನ್ನು ನೋಡ್ಬೇಕಂತ ಹೇಳ್ತಾರ. ಈಗ ನಮ್ಮಲ್ಲಿ ನಮ್ಮಲ್ಲಿ ಇರ್ತಾವ ನಾವು ಅದಿರ್ತಾವ ಸೀಟುಗಳಾಗ ನೋಡ್ ಸರ್, ಮನಿಗೆ ಕರೆಸ್ತಾರ ಅವ್ರನ್ನ. ಮನಿಗೆ ಕರೆಸ್ತಾರೆ, ನಮಸ್ಕಾರ ಮಾಡ್ತಾರೆ. ಈ ಸೀಟ್ ಏನಂತ ನೋಡ್ತಾರ ಸರ್. ಅವು ದನಗಳು ಇರ್ತಾವಲ್ಲ ಔಟ್ರನ್ನ ದಿನ ಮನೆಗೆ ಕರ್ಕೊಂಡು ರಾಟ್ ಮಾಡಿ ಬಿಟ್ಟಿರ್ತಾರ ಸರ್. ಅವ್ಕೆ ದಿನ ಮುಂಜಾನು ಬಾಗಿಲಿಂಗ್ ಇರ್ತಾವ. ನಾವೇನಾದ್ರು ಮನೆಯಾಗಿದ್ದ ಅದಕ್ಕೆ ಸ್ವಲ್ಪ ತಾಚಾರ ಮಾಡಿರ್ತೀವಿ, ಲಚ್ಚ ಕೊಡೋದಿಲ್ಲ. ಲಚ್ಚ ಕೊಡೋದಿಲ್ಲ ಸರ್. ಅದರಲ್ಲಿಂದ ಲಾಭ ಅದ ಸರ್. ಹೌದು. ಈಗ ಎಮ್ಮೆ ಅದು ಕಟ್ಕೊಂಡಿಲ್ಲ ತಾವು? ಎಮ್ಮೆವನ್ನ ಸೇರಿಸ್ಕೋಬೇಕಾಗಿತ್ತು. ಎಮ್ಮೆ ಇದ್ರೆ ಹಾಲು ಸೇರಿಸ್ಕೋಬೇಕಾಯ್ತು ಸರ್. ಇವತ್ತು ತಗೊಂತೀವಿ ಸರ್. ಅದು ಜಾಗ ಸ್ವಲ್ಪ ಸಣ್ಣದಿತ್ತು ಸರ್ ನಮ್ಮ ಎಲ್ಲ ವಸಕ ಆಗದಲ್ಲ ಅಂತಂದ್ ಮೊನ್ನೆ ತಗೊಂಡಿವ್ರು ಒಂದು ಪ್ಲಾಟ್ ಜಾಗ. ಈಗ ಎತ್ತುಗಳದ್ದು ಇಟ್ಕೊಂಡಿರಿ? ಎತ್ತುಗಳು ಅವ್ರ ಮೊದಲಿಂದ ಎತ್ತು ಟ್ರಾಕ್ಟರ್ ಇದೆ. ಟ್ರಾಕ್ಟರ್ ಅದು ಟ್ರಾಕ್ಟರ್ನೂ ಐತಿ. ಯಾವ್ದು ಟ್ರ್ಯಾಕ್ಟರ್ ಇಟ್ಕೊಂಡ್ರಿ, ಎಷ್ಟು ಎಚ್ ಪಿ ಟ್ರ್ಯಾಕ್ಟರ್? ನಾನು ಯಾವಾಗ ಸ್ಟಾರ್ಟ್ ಒಬ್ಬರ ಮನೆ ಬಿಟ್ಟು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಏನು ಬಂದಿನಲ್ರಿ, ಅವಲಿಂದ ತಗೊಂಡಿನಿ ಫಸ್ಟ್ ತಗೊಂಡು. ಈಗ ನೋಡಿ ಟ್ರ್ಯಾಕ್ಟರ್ ಡ್ರೈವರ್ ಭಾಳ ಇಂಪಾರ್ಟೆಂಟ್. ಇಲ್ಲ ನನ್ನ ಮಗ ಹೊಡಿತಾನ್ರಿ, ಮನೆಯವ್ರು ಹೊಡಿ ಮನೆಯವ್ರೆ ಮನೆಯವ್ರು ಹೊಡೆದ್ರೆ ಅದು ಟ್ರ್ಯಾಕ್ಟರ್ ಸುದ್ದಿ. ನಾವು ಒಬ್ಬತ್ತ ಮಗ ಡಿಗ್ರಿ ಮುಗಿಸ್ಯಾನ ಸರ್, ಒಬ್ಬತ್ತ ಎಸ್ ಎಲ್ ಸಿ ಓದ್ದೆ ಬುಟ್ಟ. ಯಾಕೆ ಬುಟ್ಟ ಅಂದ್ರೆ ನಮಗೆ ಅನಿವಾರ್ಯ ಆಯ್ತು ಸರ್, ಇದು ಬೇಕು ಒಬ್ರು ನಿಮ್ ಕೈ ಬೇಕು ನನಗೆ ಓಡಾಡಕ್ ಓಡಾಡಕ್ ಬೇಕು. ಗಾಡಿ ನಡೆಸಿ ಒಬ್ಬ ಡ್ರೈವರ್ಗೆ 10,000 ಕೊಡ್ಬೇಕ್ರಿ ತಿಂಗಳ. ಈ 10,000 ಕೊಟ್ಟು ಬರೋದಿಲ್ಲ, ಬರೋದಿಲ್ಲ ಮತ್ತೆ ಸರಿಯಾಗಿ ನಡೆಸಲ್ಲ ನಿಮ್ಗೆ ಟೈಮ್ ಬರೋದಿಲ್ಲ ಸರ್. ಅದಕ್ಕಾಗಿ ನಾವು ನಮ್ಮ ಹುಡುಗನ ಇಟ್ಕೊಂಡ್ಬಿಟ್ಟಿವಿ ಸರ್. ನಿಮ್ಮ ಹುಡುಗ ಚೆನ್ನಾಗಿ ಟ್ರೈನಿಂಗ್ ಮಾಡ್ತಾನೆ? ಚೆನ್ನಾಗಿ ಮಾಡ್ತಾನೆ. ಏನೇನು ಕೆಲಸ ಮಾಡ್ತಾರೆ ಟ್ರ್ಯಾಕ್ಟರ್ಯಿಂದ? ಟ್ರ್ಯಾಕ್ಟರ್ಲೆ ಮಡಿಕೆ ಓಡ್ತೀವಿ, ನೇಗಿಲು ಓಡ್ತೀವಿ ಸರ್, ಟಿಲ್ಲರ್ ಓಡಿಸ್ತೀವಿ, ಕುಂಟೆ ಓಡಿಸ್ತೀವಿ, ಇವೆಲ್ಲ ಮಾಡ್ತಾನೆ ಸರ್. ಮತ್ತೆ ಇವು ಗದ್ದೆ ಗೊಳಿಸ್ತವಲ್ಲ ಸರ್, ಅವು ಕೆಜಿ ಬೆಲ್ಲಿ ಎಲ್ಲ ಮಾಡ್ತಾನೆ. ಮತ್ತೆ ಎತ್ತುಗಳ ಕೆಲಸ ನೀವು ಮಾಡ್ತೀರಿ? ಎತ್ತುಗಳ ಕೆಲಸ ನಾವು ಮಾಡ್ತೀವಿ. ಎತ್ತುಗಳಿಂದ ಏನೇನು ಕೆಲಸಗಳಾಗ್ತಾವೆ? ಇವು ಎತ್ತುಗಳಿಂದ ಟ್ರ್ಯಾಕ್ಟರ್ ಇದ್ಮೇಲೆ ಏನಿಲ್ಲ ಸರ್. ಈಗ ಯಾವಾಗ ಬೀಜ ಬಿತ್ತನೆ ಮಾಡಿವಲ್ಲ ಸರ್, ಇಲ್ಲಿಂದ ಎತ್ತುಗಳು ಸ್ಟಾರ್ಟ್. ಬಿತ್ತನೆ ಮಾಡ್ಲಿಕ್ಕೆ ಎತ್ತಬೇಕು? ಬಿತ್ತನೆ ಮಾಡಕ್ಕೆ ಎತ್ತುಗಳು ಬೇಕು ಸರ್. ಮಾತ್ರ ಬಿತ್ತನೆ ಮಾಡುವ ಎತ್ತುಗಳು ಬೇಕು, ಕುಂಟೆ ಹೊಡಿಗೆ ಬೇಕು. ಅವ್ರಿಗೆ ನಡೆದಿಲ್ಲ ಸರ್, ಬಸವಣ್ಣ ಒಕ್ಕಲ್ತಾನ ಇಲ್ಲ ಅಂದ್ರೆ ನಡೆದೇ ಇಲ್ಲ ಸರ್. ಅದೇನ್ ಟ್ರ್ಯಾಕ್ಟರ್ ಹಾಕಿಟ್ರು ಅದು ಬೇಕು ಬೇಕು ಬೇಕು ಬೇಕು. ಬಹಳಷ್ಟು ಮಂದಿ ಎತ್ತುಗಳನ್ನು ತೆಗೆದು ಬಿಟ್ರಲ್ಲ, ತೆಗೆದಾರ ತೆಗೆದಾರ್ರಿ. ಯಾವ ಟ್ರ್ಯಾಕ್ಟರ್ಗಳಿಗೆ ಕುಂಟೆ ಪಿಟ್ ಮಾಡಿದ್ರೆ ಅವು ಅಷ್ಟಾಗಲ್ಲ. ಟ್ರ್ಯಾಕ್ಟರ್ಗಳಿಗೆ ಮಾಡ್ತಾರೆ, ಮೋಟರ್ ಸೈಕಲ್ಗಳಿಗೆ ಪಿಟ್ ಮಾಡಕತ್ತಾರೆ, ಅವೆಲ್ಲ ಆಗಲಾರ್ದು ಸರ್. ಅದು ಕೆಲಸನೇ ಆಗದಲ್ಲ ಸರ್, ಆಗದಿಲ್ಲ ಆಗದಿಲ್ಲ. ಈಗ ಅದರಿಂದ ಹೊಡೆದು ನೋಡ್ರಿ ಸರ್ ಗಳೆವು, ಇದ್ರದ್ದು ಹೊಡೆದು ನೋಡ್ರಿ. ಈಗ ಟ್ರ್ಯಾಕ್ಟರ್ ಎಲ್ಲ ಹೇಳ್ತಾರೆ ಸರ್, ಏ ಟ್ರ್ಯಾಕ್ಟರ್ ಕುಂಟೆನೆ ಹೊಡೆದು ಬಿಟ್ಟೆ ನನ್ನ ಟ್ರ್ಯಾಕ್ಟರ್ ಚಲೋ ಆಗ್ತದಂತ, ಅದು ಆಗದೇ ಇಲ್ಲ ಸರ್. ಇದು ಹೊಡೆದ್ರೆ ಮನುಷ್ಯ ಬೆಳೆ ಅದ ಬರ್ತದೆ ಸರ್, ಎತ್ತಿಲ್ಲ ಹೊಡೆದ್ರೆ. ಅದೇನು ಟ್ರ್ಯಾಕ್ಟರ್ ಒಂದ್ಸಲ ಇಳಿತದ ಒಂದ್ಸಲ, ಅದು ಮೊಟ್ಟ ಮನುಷ್ಯನ ಕೈಗೆ ಸರ್. ಅದು ಇದು ಎತ್ತೇನಲ್ಲ ಸರ್, ಒಂದು ಸಲ ಊಟಿ ನಾವು ಅನುಭವಿಸಿದ್ರೆ ಕಟ್ಟಿದ್ರೆ ಅದು ಬೇರೆನೇ ಆಗ್ತದೆ. ಎಷ್ಟು ಜನ ಟೋಟಲ್ ಮನೆಯಲ್ಲಿ ಎಲ್ಲರೂ ಕೆಲಸ ಮಾಡೋರು? ಈಗ ನಮ್ಮ ಮನೆ ತಂಬರು 6 ಮಂದಿ ಇವೆ ಸರ್. ಅವ್ರ ಯಾರ್ದವ್ರು ಬೇರೆ ಅವ್ರ ಬೇರೆ ಮಾಡ್ಕೋತಾರೆ. ನೀವು ನಿಮ್ಮ ಕುಟುಂಬದಲ್ಲಿ ಮನೆಯಲ್ಲಿ ಕೆಲಸ ಮಾಡೋರು ಎಷ್ಟು ಮಂದಿ? ಒಕ್ಕಲ್ತನ ಮಾಡೋರು ನಾನು, ನಮ್ಮ ಹೆಣ್ಮಕ್ಳು, ನಮ್ಮ ಹುಡುಗ ಮೂರು ಜನ ಅಂತಿರೋದು ಸರ್ ನೌಕರಿ ಮಾಡ್ತಾನೆ. ಅಂದ್ರೆ ಈಗ ಮತ್ತೆ ಇಲ್ಲಿ ಏನೋ ಹತ್ತಿ ಬಿಡಿಸಾಕ ಆಳುಗಳು ಕೂಲಿ ಹಚ್ಕೊಂತೀವಿ. ಒಂದೊಂದ್ಸಲ ಟ್ರ್ಯಾಕ್ಟರ್ ತಗೊಂಡ್ 30-40 ಮಂದಿನೇ ಮಾಡ್ತೀವಿ. ಮಣ್ಣು ಪರೀಕ್ಷೆ ಮಾಡಿಸಿವಿ ಸರ್. ಅದು ಯಾವ ರೀತಿ ಉಪಯೋಗ ಆಗ್ತದೆ? ಅದು ಮಣ್ಣು ಪರೀಕ್ಷೆ ಮಾಡಿಸಿದ ಮ್ಯಾಗ ಸರ್, ನಮ್ಮದೊಂದು ಸವಳು ಅಲ್ಲಿ ಇತ್ತು, ಅದು ಗದ್ದೆನೇ ಬೆಳೀತಿದ್ದಿಲ್ಲ ಸರ್. ಅವಾಗ ಮಣ್ಣು ಪರೀಕ್ಷೆ ಮಾಡಿದ ಮ್ಯಾಗ ಅದಕ್ಕೆ ಇಂಥ ಜಿಂಕ್ ಹಾಕ್ರಿ, ನಮ್ಮ ಕೃಷಿಗೆ ಕೆಲವರು ಹೇಳಿದಂಥದ್ದು ಹೇಳಾಕಿದ್ರೆ ಇದು ಬೆಳೀತದೆ ಅಂದರೆ, ಆ ಮಣ್ಣು ಪರೀಕ್ಷೆ ಅದು ಹೇಳಿದ್ದೆಲ್ಲ ಹಾಕಿದ ಮ್ಯಾಗ ಆ ಹೊಲ ಬೆಳೆ ಬೆಳೆಯಕತ್ತೆ ಸರ್. ಈಗ ಬೆಳೆಯಕತ್ತಿದ್ರೆ ಅದರಲ್ಲಿಂದ ಬೆಳೆಸ್ತೀವಿ ಸರ್. ಹೇಗೆ ಅನಿಸ್ತದೆ ನಿಮಗೆ ಎಲ್ಲ ನೋಡ್ರಿ, ನೀವು ಮೊದಲ ಈಗೆಲ್ಲ ನೋಡಿದ್ರೆ ಆದಾಯ ತಮ್ಮದು ಸಾಕಷ್ಟು ಜಾಸ್ತಿ ಆಗಿದೆ, ಇದಕ್ಕೆಲ್ಲ ಕಾರಣ ಏನು? ಯಾಕೆ ಆದಾಯ ಜಾಸ್ತಿ? ಇದಕ್ಕೆ ಕಾರಣ ಎಲ್ಲ ನಾವು ಈಗ ಒಬ್ಬ ಮಾಸ್ಟರ್ ಸರ್, ಅದ ಏನು ಶಿಕ್ಷಕರು ಬೇಕು, ಶಿಕ್ಷಕರು ಅವ್ರು ಹೇಳಿದ ಪ್ರಕಾರ ಮಾಡ್ಕೊಂತ ಹೋಗಿ. ಈಗ ನೀವೇ ಮತ್ತೊಬ್ಬರು ಶಿಕ್ಷಕರ ಹೇಳಿದ್ರಿ ಸರ್, ನಮ್ಮ ಅನುಭವದಿಂದ ಹೇಳಿವಿ, ಕೆಲವ್ರಿಗೆ ಹೇಳ್ತು ಸರ್ ಈ ಅಡಿ ಇಂಥದಕ್ಕೆ ಇಷ್ಟು ಫೀಟ್ ಉದ್ದಿಡ್ಬೇಕು, ಇಷ್ಟು ಫೀಟ್ ಹಿಂಗೆ ಮಾಡಬೇಕು. ಇದ್ರ ಮೋಡ ಬಲಿ ಆರು ಫಸ್ಟ್ ಹಾಕ್ತಿದ್ದಲ್ಲ ಸರ್, ನಮ್ಮ ಹೊರಗೆ ಮುಖಬಲಿ ಫಸ್ಟ್ ನಾವೇ ಹಾಕಿದೀವಿ ಸರ್. ನಮ್ಮ ಹುಡುಗ ಹುಷಾರಾನ ಸರ್, ಈ ನಮ್ಮ ರಾಯಚೂರಿದ್ರಾಗ ತಗೊಂಬಂದು ನಾವು ಹಾಕಿವಿ ಸರ್. ಆ ನಮ್ಮ ನೋಡಿ ಎಲ್ಲರೂ ಹಾಕಿದ್ರು, ಅದು ಒಬ್ರು ಹಾಕ್ಬಾರ್ದು ಸರ್, ಎಲ್ಲರೂ ಹಾಕ್ಬೇಕು. ಈ ಕ್ಷೇತ್ರ ನಿಮ್ದು ಎಲ್ಲಿರುತ್ತೆ ಎಲ್ಲಾ ಕಡೆ ಸರ್, ಈಗ ನನ್ನ ಹೊಲ ಹಾಕ್ತದ ಸರ್ ಸುತ್ತ 50 ಹಾಕ್ಬೇಕು ಸರ್, ಸುತ್ತ ಒಂದು ಹುಳ ಮಿನಿಮಮ್ ಒಂದು 100 ಪ್ರದೇಶ ಮಾಡ್ತದೆ ಸರ್, ಅದು ಅಡ್ಡಾಡ್ತಿರ್ತಾರ. ಅದಕ್ಕೆ ನಾವೇನ್ ಹೇಳಿದೀವಿ ಸರ್, ಎಲ್ಲಾರು ಪಕ್ಕದ ಇದ್ದವ್ರೆಲ್ಲಾರು ಹಾಕ್ರಿ ಅಂದ್ರೆ ಈಗ ಹಾಕಕತ್ತಾರ ಸರ್. ಓದರ್ಸ ಸಿಗ್ಲಿಲ್ಲ ಸರ್, ಅದು ಓದರ್ಸ ಅಂಗಡಿಗಳಿಗೆ ಸಿಗ್ಲಿಲ್ಲ, ಮೋಕಬಲಿ ಸಿಗ್ಲಿಲ್ಲ, ಅಂಟು ಬಲಿ ಸಿಗ್ಲಿಲ್ಲ, ಯಾವ ಸಿಗ್ಲಿಲ್ಲ. ಒಂದು ಪ್ಲಾಟ್ ಇನ್ನೊಂದು ಲೈಟ್ ಟ್ಯಾಪ್ ಅಂತ ಬರುತ್ತೆ, ಲೈಟ್ ಹಚ್ಚಿ ಕೆಳಗಡೆ ನೀರಿಡೋದು ಅದು ಬರ್ತಲ್ಲ ಸರ್. ಅದು ನಮ್ಗ ಈಗ ಸೋಲಾರ್ ರಾತ್ರಿ ಹೊತ್ತಲ್ಲಿ ಸೋಲಾರ್ ಬೇಕು ಸರ್, ಅದಕ್ಕೆ ಸೋಲಾರ್ ಲೈಟ್. ಸೋಲಾರು ನಮ್ ಕೇವಿ ಕಂಡ್ರನ್ ಕೇಳಿದೀವಿ ಸರ್, ಕೇಳಿದ್ರೆ ಒಬ್ಬ ರೈತರಿಗೆ ಕೊಡ್ತಾರ ಸರ್. ಅದು ನಾವು ರೈತರು ಕೊಡ್ಲಿಕ್ಕೆ ಆಗದಲ್ಲ, ನಾನು ಸದಸ್ಯ, ನನಗೆ ಕೊಡ್ತಾರ, ನಮ್ಮ ಹಿಂದಿದ್ದು 30 ಕೊಡಕ್ ಆಗದಲ್ಲ. ನಾವು ಅವ್ರು ಹೇಳಿದ್ರು, ಒಂದು ನಿನ್ನ ಹೊಲ 4 ಒಂದು ಸೋಲಾರ್ 24 ಬೀಳ್ತದೆ ತಗರಿ ಒಂದು ಸರ್, ಅದೊಂದೇ ಮಾಡಿರಿ ಸರ್. ನಾವು ಈ ವರ್ಷ ಮಾಡ್ತೀವಿ ಸರ್, ಮಾಡ್ರಿ. ನೋಡ್ರಿ, ಹೇಗೆ ನಿಮ್ಮ ಆದಾಯ ಜಾಸ್ತಿ ಆಗ್ಲಿಕ್ಕೆ ಎಲ್ಲ ಒಂದು ಪ್ರಮುಖ ಕಾರಣ ಏನಂತೀರಿ? ಯಾಕೆ ಜಾಸ್ತಿ ಆಯ್ತು? ಪ್ರಮುಖ ಕಾರಣ ಇಲ್ಲ ಸರ್. ಈಗ ಪ್ರಮುಖ ಕಾರಣ ಅಂದ್ರೆ ನಾವು ತಿಳಿದು ಏನ್ ಚಲೋ ರೇಟ್ ಸಿಕ್ತು, ಖರ್ಚು ಕಡಿಮೆ ಆಯ್ತು. ಈಗ ನೋಡ್ ಸರ್, ಹತ್ತಿ ಎಣ್ಣೆ ಅವಾಗ ಜಿಗ್ಗಿ ಬಿಡ್ತಿದ್ರು, ಅವು ಒಂದು ಬೀಜ ಅವು ಬೇರೆ ಇದ್ವು ಸರ್, ಡಬಲ್ 4 ಅಂತಿದ್ವಿ ಸರ್. ಹತ್ತಿ ಡಬಲ್ 4 ಅದಕ್ಕೆ ನೋಡ್ರಿ ಸರ್, ಚಿಕ್ಕಪಟ್ಟೆ ನೋಡಿದ್ದು ನಾವು, ಅದು ಉಳನೇ ಸಾಧ್ಯದಲ್ಲ ಅದಕ್ಕೆ. ಅದು ನೋಡಿದ್ರೆ ಮೆಣಸಿನ ಒಳ ಹೋದ್ರೆ ಕಾಣುತ್ತಿಲ್ಲ, ಅವು ಅಷ್ಟು ಬೆಳೀತಿದ್ವು, ಇಳುವರಿ ಕಡಿಮೆ ಬರ್ತಿತ್ತು. ನಾವು ಮತ್ತೆ ಆಮೇಲೆ ಈಗ ನಾವು ಈಗ ದತ್ತಗಾರ ನಮ್ಮ ಜಕ್ಕಲ್ದಿ 3 ತಗೊಂಡ್ರಿ ಸರ್, ಅದಕ್ಕಿಂತ ಮೊದಲೇ ನಾವು ತಿಳ್ಕೊಂಡಿದ್ವಿ ಸರ್. ನಿಮ್ಮ ಹಳ್ಳಿಯನ್ನ ದತ್ತು ಗ್ರಾಮ ಸ್ವೀಕಾರ ಮಾಡಿದ್ರು? ದತ್ತು ಗ್ರಾಮ ಸ್ವೀಕಾರ ಮಾಡಿ ಕೃಷಿ ವಿಜ್ಞಾನ ಕೇಂದ್ರ. ಹೌದು ಸರ್. ಅದಕ್ಕಿಂತ ಮೊದಲು ನಾವು ಅಲ್ಲಿ ಅಲ್ಲಿ ತಿರುಗಾಡಿ ಸ್ವಲ್ಪ ನೋಡ್ತೇನೆ ಸರ್, ನಾ ಬೆಳೆ ಯಾವ ಇಲ್ಲಿ ಯಾವ ಎರಡು ಹಂಗೆ ಅದ್ರ ನೋಡ್ಕೊಂಡು ಸರ್. ಇವು ಬೀಟ್ ಅಂತ ಬಂದು ನೋಡಿ ಸರ್, ಬೀಟ್ ಬಂದಾಗ ಎಣ್ಣೆ ಅದು ಕಾಯಕುರುಗಳು ಹೇಳಿದ್ರ ಸರ್, ಅದಕ್ಕೆ ಒಂದು ಬಲಿ ಹಾಕ್ಬೇಕು, ಅದು ಬತ್ನಿ ಅದು ತತ್ತಂತ ಹೊರಗೆ ಹೋಗ್ಬಾರ್ದಲ್ಲ, ಅದ್ರ ಬೀಳ್ತದ, ಅದು ಬಿದ್ದ ಮ್ಯಾಕ ನಾವು ಪರ್ಪಸ್ ಸರ್ ಹೊಡಿಬೇಕು. ಒಂದ್ ಸಾಲ ಹೊಡೆದ್ರೆ ಏನಾದ್ರು ಸರ್, ಹದಿನೈದು ದಿನಕ್ಕೆ ಮೂರು ಸಾಲ ಹೊಡಿಬೇಕು, ಅದು ಮೂರು ಸಾಲ ಹೊಡಿಬೇಕು ಸರ್. ಹೇಗೆ ಅನಿಸ್ತದ್ರಿ ಇರಪ್ಪ ಅವ್ರಿಗೆ ಒಕ್ಕಲ್ತನ? ಬಹಳಷ್ಟು ಮಂದಿ ಒಕ್ಕಲ್ತನ ಏನಿಲ್ಲಪ್ಪ, ಲಾಭ ಇಲ್ಲ, ಹಾಗ ಈಗ ಎಲ್ಲಿ ಆದಾಯ ಡಬಲ್ ಆಗತ್ತಂತ ನೋಡ್ರಿ ನೀವು. ಉದಾಹರಣೆ ಈಗ ಕಣ್ಣು ಮುಂದೆ ಅದಿರ್ತಾವು. ಇಲ್ಲ ಸರ್, ನಿಮ್ಮ ಆದಾಯವನ್ನ ಕೇವಲ ಎರಡ್ ಮೂರು ವರ್ಷದಲ್ಲಿ ದುಪ್ಪಟ್ಟು ಆದಾಯ ಮಾಡ್ಕೊಂಡ್ವಿ ಸರ್. ಅದು ಸರ್ ದುಡಿದ್ರೆ ದೇವ್ರ ಫಲ ಕೊಡ್ತಾನೆ. ದುಡಿಬೇಕು, ಕಷ್ಟಪಟ್ಟು ದುಡಿಬೇಕು. ಈಗ ದುಡ್ಲಾದ್ ಏನಪ್ಪ, ನಾನು ಗಾಡಿ ಹಾಕಿ ಪ್ಯಾಂಟ್ ಹಾಕೊಂಡು ಗಾಡಿ ಹಾಕೊಂಡು ಏ ಮಾಡ್ತಾರೆ ನಡಿ ಅಲ್ಲಿ ಹೊಲದ ಮಾಡ ನಮಗೆ ನಾವು ಹೋಗಿ ಬರೋ ಬಂದ್ರೆ ಅದಲ್ಲ ಸರ್ ಒಕ್ಕಲ್. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಕೆಲಸ? ನಾವು ಮುಂಜಾನೆ 9 ಗಂಟೆಗೆ ಹೊಲ ಬಿಡ್ತೇವೆ ಸರ್. ನಾವು ಮೊದಲೇ ಹೋಗಿರ್ತೀವಿ, ನಾವು 8-8 ಹೋಗ್ಬಿಡ್ತೀವಿ. ಆಮೇಲೆ ಹೆಣ್ಮಕ್ಳು ಬರ್ತಾರ ಮುಂಜಾನೆ ಹೋದವರು, ಸಂಜೆ 6 ಗಂಟೆಗೆ ಬರ್ತೀವಿ ನಾವು. 6 ಗಂಟೆಗೆ ಮೆಣಸಿನಕಾಯಿ ಅಂತ ಸರ್, ಇದು ಹತ್ತಿ ಒಂದ್ ಲೆಕ್ಕಕ್ಕೆ ಇರ್ತದ ಸರ್. ಮೆಣಸಿನಕಾಯಿ ಸೂಕ್ಷ್ಮ, ಅದು ಸೂಕ್ಷ್ಮ ಮಗು ಇದ್ದಂಗ. ಅದು ಒಂದೇ ದಿನ ಹೊಲಗೆ ನೋಲ್ಲ ಅಂದ್ರೆ ಅದು ಏನ್ ಹುಟ್ಟುತ್ತದ ಉಳ್ ಕಲಾಸ ಆಗ್ಬಿಡ್ತದ. ಅದನ್ನ ಬಹಳ ಕಾಜಿ ಮಾಡಿ ಇಮಿಡಿಯೇಟ್ ನೋಡಿ ಮಾಡಬೇಕು ಸರ್. ಕೇಳ್ಬೇಕು ತಜ್ಞ. ಈಗ ನಾವು 20 ಎಕರೆ ಇಡ್ತೀವಿ, ವರ್ಷ 15 ಎಕರೆ ಹಂಗ ಇಡ್ತೀವಿ ಸರ್. ಮೆಷಿನ್ ಡೇಲಿ ನಾವು ಅದನ್ನ ಏನಾಗಿದೆ ಎಂತ ನೋಡ್ಕೊಂತಿದ್ರೇನೆ ಅದು ಬೆಳೆ ಬರೋ ಸರ್. ಏನೋ ಮಾಡಿವಿ ಮೆಣಸಿನಕಾಯಿ ಅಂತಂದು ರೂಪಾಯಿ ಹಿಂಗ ರೈಚೂರು ಹೋಗಿದೆ ನಾನು ಅಲ್ಲಿ ಒಂದೇ ಬೆಳೆ ಹೊಲಕ್ಕೆ ಹೋಗ್ಲಿಲ್ಲ ಅಂದ್ರೆ ಬೆಳೆದೇ ಇಲ್ಲ, ಬೆಳೆದೇ ಇಲ್ಲ, ಬೆಳೆದೇ ಇಲ್ಲ. ಉಲ್ಟಾ ಅಲ್ಲ ನಿನಗೆ ಹೊರಗೆ ಖರ್ಚು, ನಮಗೆ ಈಗ ಎಕರೆ 2 ಲಕ್ಷ ಖರ್ಚು ಮಾಡ್ತು ಅಂತ ತಿಳ್ಕೊ ಸರ್. ಅದು ಉಲ್ಟಾ ಬರ್ತಾನೆ. ನಾವು ಸರಿಯಾಗಿ ಅದಕ್ಕೆ ಮಾಡಿದ್ರೆ ಎಕರೆಗೆ ಎಲ್ಲ ತೆಗೆದು 1-1.5 ಲಕ್ಷ ಉಳಿತೆ ಸರ್. ಅಂದ್ರೆ ನಿಷ್ಠೆಯಿಂದ ತರ್ಕಬದ್ಧವಾಗಿ ಸಮಯವನ್ನು ನಿಗದಿ ಇಟ್ಟುಕೊಂಡು ಒಕ್ಕಲ್ತನ ಮಾಡಿದ್ರೆ ಖಂಡಿತ ಲಾಭ ಇದೆ. ಆಮೇಲೆ ನೀವು ಹೇಳಿದ್ರೆ ನೋಡ್ರಿ, ಈಗ ಮೆಣಸಿನಕಾಯಿ ತಗೊಂಡ್ರಿ, ಕುರಿ ಸಾಕಾಣಿಕೆ ಮಾಡಿದ್ರಿ, ಕೋಳಿ ಸಾಕಾಣಿಕೆ ಇದೆ ತಮ್ದು, ಕೋಳಿಯಿಂದನು ಆದಾಯ ಬಂದಿದೆ, ಕುರಿಮರಿ ಸಾಕಾಣಿಕೆಯಿಂದ ಆದಾಯ ಬಂದಿದೆ, ಆಕಳ ಹಾಲು ಮಾರುವುದರಿಂದ ಆದಾಯ ಬಂದಿದೆ, ಆಕಳ ಗೋಮೂತ್ರಗಳನ್ನೆಲ್ಲ ಬಳಸ್ಕೋತಾ ಇದ್ದಿರ್ತಾವ, ಅದನ್ನು ಸಿಂಪರಣೆ ಮಾಡ್ತೀರಿ? ಅದನ್ನು ಸಿಂಪರಣೆ ಮಾಡ್ತೀರಿ. ಗೋಮೂತ್ರ ಸಿಂಪರಣೆ ಮಾಡ್ತಾರೆ. ಗೋಮೂತ್ರ ಸಿಂಪರಣೆ ಮಾಡಿದ್ರೆ ಏನಂತ ಸರ್, ಜಿಗಿ ಅಂತ ಬರೋದಲ್ಲ, ಒಳಗೆ ಟ್ರಿಪ್ಸ್ ಬರ್ತದೆ, ಮುದುರು ಅಂತ ಬರ್ತದೆ ಸರ್, ಅದು ಬರೋದಲ್ಲ. ಮೆಣಸಿನಕಾಯಿ ಮುದುರು ಎರಡು ನಮೂನೆ ಸರ್. ಹೌದು, ಒಂದು ಚೆಂಡೆ ಬರ್ತದೆ ಸರ್, ಅದೇ ಒಳಗೆ ಮುಟ್ಕೋತದೆ, ಒಂದು ಹೊರಗೆ ಮುಟ್ಕೋತದೆ, ಅದು ಮ್ಯಾಗ ಚೆಂಡೆ ರೋಗ ಬರ್ತದೆ ಸರ್. ಅದು ಕಂಟ್ರೋಲ್ ಮಾಡ್ಬೋದು ಸರ್, ಒಳಗಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರ್. ಅದು ಮೂತ್ರ ಒಗದ್ರೆ ಏನಾಗ್ತದೆ ಸರ್, ಅದು ಸಣ್ಣ ಸೀರಿರ್ತದೆ ಸರ್, ಬೆಳೆಯೋದು ಅಂಥದ್ದು ಸತ್ತು ಹೋಗ್ತದೆ ಸರ್. ಅದು ಅಂತ ಸತ್ರ ಆ ಮುದುರು ಬರ್ದಲ್ಲ ಸರ್. ಹೌದು, ಅದ್ರಲ್ಲಿ ಅಂತ ಲಾಭ ಮಾಡ್ಕೋಬಹುದು. ಅದ ಹಂಗೆ ಎಣ್ಣೆನೂ ಬೇಕಾಗಿಲ್ಲ ಸರ್, ಅದೇನು ಮನೆಗಳದ ಎಣ್ಣೆ ಅದು ಇಟ್ಕೊಂಡ್ ಬಗ್ಗೆ ಅಂತ ಇಲ್ಲಿಟ್ಟು ಕ್ಯಾನ್ ಇಟ್ಬಿಟ್ರೆ ಸಾಕು ಸರ್. ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ ನಿಮ್ಮ ಆದಾಯ ದ್ವಿಗುಣಾತ್, ಇದಕ್ಕೆಲ್ಲ ಕಾರಣ ಯಾರು, ಹೇಗೆ ಫಸ್ಟ್ ಕಷ್ಟಪಟ್ಟು ಮಾಡಿದ್ದ ಕಾರಣ ಅಂತೀರು, ಅಥವಾ ಹೇಗೆ ತಂತ್ರಜ್ಞಾನ ಹೊಸ ಮಾಡಿ? ಇಲ್ಲ ಸರ್, ನಾವು ಕಷ್ಟಪಟ್ಟು ಮಾಡಿದ್ದು ಅದ ಸರ್, ಇದು ನಮ್ಮ ರಾಯಚೂರು ಯೂನಿವರ್ಸಿಟಿ ನಮ್ಮ ಗುರುಗಳು ಹೇಳಿದಂಗೆ ಪಾಲಿಸ್ ಮಾಡ್ಕೊಂತ ಹೋದ್ದು ನಮ್ದೊಂದು ಅನುಕೂಲ ಆಯ್ತು. ಅನುಕೂಲ ಆಯ್ತು ಸರ್, ಇಷ್ಟು ಇಷ್ಟು ಮಾತ್ರ ಹೇಳಕ್ಕೆ. ಮುಂದೆ ಏನು ವಿಚಾರ ಇದೆ, ಇನ್ನೂ ಏನೇನು ಮಾಡ್ಬೇಕು ಅಂತ ವಿಚಾರ? ಇನ್ನೂ ಏನಿಲ್ಲ ಸರ್, ಈಗ ಹಾಕಿವಿ ಬೆಳೆಗಳು. ಈಗ ನೋಡಿ ಮಳೆ ಇಲ್ಲ ಸರ್, ಮಳೆ ಇಲ್ಲ, ಆ ಬೀಜ ಒಣನೆಲ್ಲ ಇಟ್ಬಿಟ್ಟು ಮಳೆ ಬರ್ತದ ವಿಶ್ವಾಸಕ್ಕೆ ಇಟ್ಬಿಟ್ಟಿವಿ ಸರ್. ಯಾಕೆ ಈಗ ವರ್ಷ ನಾವು 3 ಪ್ಯಾಕೆಟ್ ಹಂಗೆ ಗುರುತಿದ್ವಿ, ಈ ವರ್ಷ 1.5 ಫೀಟ್ ಮ್ಯಾಲೆ ಇಟ್ಟಿವಿ ಸರ್. ಏಕೆ 1-2 ಪ್ಯಾಕೆಟ್, 1 ಪ್ಯಾಕೆಟ್ ಕ್ಯಾನ್ಸಲ್ ಆಯ್ತು ಸರ್. 10 ಪ್ಯಾಕೆಟ್ ಹಾಕ್ಬಿಟ್ರಿ ಸರ್, ಬಹಳ ಕಡೆ ಹಾಕ್ಬಿಟ್ರಿ, ಎಲ್ಲ ಕಡೆ, ಎಲ್ಲ ನಮ್ಮ ಎಲ್ಲ ಕಡೆ ಹಾಕಿವಿ ಸರ್. ಮಳೆ ಬರ್ತಂತಾನೆ ಹಾಕಿವಿ, ಈಗ ಮತ್ತೆ ಬರಲಾಗುತ್ತೆ ದೇವ್ರ ಕಡೆ ಬರ್ ಸರ್. ಒಳ್ಳೇದು ಇರಪ್ಪ ಅವರೇ, ನಿಮ್ಮ ಆದಾಯ ಸಾಕಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ಇದಕ್ಕೆಲ್ಲ ಕಾರಣ ಅಂತಂದ್ರೆ ಹೊಸ ಹೊಸ ಮಾಹಿತಿಯನ್ನ ನೀವು ಪಡ್ಕೊಂಡ್ಬಿಟ್ಟು, ವಿಜ್ಞಾನಿಗಳು ಹೇಳಿದಂತ ಮಾಹಿತಿಯನ್ನು ನಿಮ್ಮ ಹೊಲದಲ್ಲಿ ಅಳವಡಿಸಿಕೊಂಡು, ನಿಮ್ಮ ಆದಾಯ ಕೇವಲ 1,58,000 ನೀವು 2,51,000 ಆದಾಯವನ್ನ ಮಾಡ್ಕೊಂಡಿದ್ದೀರಿ. ನಿಮ್ಮ ಆದಾಯ 1,58,000 ಆದಾಯ ಇದ್ದದನ್ನ ನೀವು 5,78,000 ಆದಾಯ ಮಾಡ್ಕೊಂಡು, ನಿಮ್ಮದು ಸರಿ ಸುಮಾರು 221% ಆದಾಯ ಜಾಸ್ತಿ ಆಗಿದೆ ಅಂತಕ್ಕಂಥ ವಿಚಾರ ನಿಮ್ಮ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ. ಒಳ್ಳೆಯದಾಗಲಿ, ನಿಮ್ಮ ಮಾರ್ಗದರ್ಶನದಲ್ಲಿ ನಿಮ್ಮ ಅನುಭವಗಳನ್ನು ಇತರ ರೈತರು ಪಡ್ಕೊಂಡು ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಮುಂದೆ ಬರಲಿ, ಇದೇ ರೀತಿ ನಿಮ್ಮ ಕೃಷಿ ಬದುಕು ಮುಂದುವರಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ತಮಗೆ ನಮಸ್ಕಾರ. ಇದುವರೆಗೆ ಕೃಷಿ ಆದಾಯ ದ್ವಿಗುಣ ಮಾಡಿಕೊಂಡಿರುವ ಮಾನ್ವಿ ತಾಲೂಕಿನ ಜಕ್ಕಲದಿನ್ನಿ ಗ್ರಾಮದ ರೈತರಾದ ಈರಪ್ಪ ಅವರೊಂದಿಗೆ ಮಾತುಕತೆಯನ್ನು ಕೇಳಿದ್ರಿ. ಇವರನ್ನು ಮಾತನಾಡಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಕೇಳಿ, ಪ್ರತಿ ಹನಿ ನೀರಿನಿಂದ ಅಧಿಕ ಬೆಳೆ, ಕೇಂದ್ರ ಸರ್ಕಾರದ ಪಿಡಿಎಂಸಿ ಯೋಜನೆ ಕುರಿತು ಮಾಹಿತಿ. ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತಿದೆ, ಪ್ರತಿ ಹೊಲಕ್ಕೆ ಸಿಗುತ್ತಿದೆ ನೀರು. ಇದು ನವಭಾರತದ ಯಶೋಗಾಥೆ.

ಈ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:18. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ಸಜ್ಜೆ ಬೆಳೆಯ ಬೇಸಾಯ ತಾಂತ್ರಿಕತೆ. ಭಾಗವಹಿಸುವ ತಜ್ಞರು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೇಸಾಯ ತಜ್ಞರಾದ ಡಾಕ್ಟರ್ ಶ್ವೇತಾ ಬಿಎನ್. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರು, ಇವತ್ತಿನ ಸಿರಿತನದ ಸಿರಿಧಾನ್ಯಗಳು ಕಾರ್ಯಕ್ರಮದಲ್ಲಿ ಸಜ್ಜೆಯ ಒಂದು ಬೇಸಾಯ ಕ್ರಮಗಳು ಅಂದರೆ ಹೆಚ್ಚಿನ ಇಳುವರಿಯನ್ನು ಸಜ್ಜೆಯಲ್ಲಿ ಪಡಿಬೇಕಾಗಿತ್ತು ಅಂದರೆ ಯಾವ ರೀತಿ ನಾವು ಬೇಸಾಯವನ್ನು ಮಾಡೋದ್ರ ಮುಖಾಂತರ ಇಳುವರಿಯನ್ನು ಹೆಚ್ಚಾಗಿ ಪಡಿಬೋದು ಅಂತಕ್ಕಂಥ ವಿಚಾರವಾಗಿ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೇಸಾಯ ತಜ್ಞರಾದಂಥ ಡಾಕ್ಟರ್ ಶ್ವೇತಾ ಬಿಎನ್ ಅವರು ನಮ್ಮೊಂದಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಶ್ವೇತಾ ಅವರೇ. ನಮಸ್ತೆ ಸರ್. ಹೇಳಿ, ಈಗ ಸಜ್ಜೆಯನ್ನು ಬೆಳೆಯುವಂಥ ರೈತರಿಗೆ ಏನು ಹೇಳ್ತೀರಿ? ಯಾವ ಒಂದು ಸೀಸನ್ನಲ್ಲಿ ಸಜ್ಜೆ ಬೇಸಾಯ ಪ್ರಾರಂಭ ಮಾಡ್ಬೋದು? ಯಾವ ಬೇಸಿಗೆ ಕಾಲದಲ್ಲಿ ಅಂತಿರೋ, ಮಳೆಗಾಲ ಅಂತಿರೋ, ಅಥವಾ ಚಳಿಗಾಲದಲ್ಲಿ ಬೇಸಾಯ ಮಾಡ್ಬೋದು? ಹೇಗೆ ಸಜ್ಜೆಯನ್ನು ಎಲ್ಲ ಅಂಗಾಂಗಗಳಲ್ಲೂ ಬೆಳೆಯಬಹುದು. ಅದರಲ್ಲೂ ಮುಖ್ಯವಾಗಿ ಇದನ್ನು ಬೆಳೆಯೋದು ಮುಂಗಾರು ಹಾಗೂ ಬೇಸಿಗೆಯಲ್ಲಿ ಕೂಡ ಬೆಳಿಬಹುದು. ನೀರಾವರಿ ಇರುವಂತ ರೈತರುಗಳು ಬೇಸಿಗೆಯಲ್ಲೂ ಕೂಡ ಇದನ್ನು ಬೆಳಿಬಹುದು. ಮುಂಗಾರಾದ್ರೆ ನಾವು ಜೂನ್ ಇಂದ ಜುಲೈ ಮಧ್ಯದವರೆಗೂ ಬೆಳಿಬಹುದು. ಅದೇ ಬೇಸಿಗೆಯಲ್ಲಾದ್ರೆ ನಾವು ಜನವರಿ ತಿಂಗಳಲ್ಲೂ ಕೂಡ ಬೆಳಿಬಹುದು. ಎಲ್ಲೆಲ್ಲಿ ನೀರಾವರಿ ಸಾಧ್ಯತೆ ಇದೆ ಅಲ್ಲೆಲ್ಲ. ಈ ಮುಂಗಾರು ಹಂಗಾಮಿನಲ್ಲಿ ಬೇಸಾಯವನ್ನು ಪ್ರಾರಂಭ ಮಾಡಲಿಕ್ಕೆ ಯಾವ ತಿಂಗಳು ಸೂಕ್ತ ಅಂತೀರಿ ಮುಂಗಾರು ಹಂಗಾಮಿನಲ್ಲಿ? ಜೂನ್ ಇಂದನೇ ಬಿತ್ತನೆ ಕೈಗೊಂಡ್ರೆ ಒಳ್ಳೆಯದು. ಆದರೆ ಎಲ್ಲೆಲ್ಲಿ ಇನ್ನೂ ಮಳೆ ಬಂದಿರಲ್ವೋ ಅಲ್ಲಿ ಕಡೆ ಅಂತ ಸಂದರ್ಭಗಳಲ್ಲಿ ಜುಲೈ ಮಧ್ಯದವರೆಗೂ ಕೂಡ ನಾವು ಸಜ್ಜೆ ಬಿತ್ತನೆಯನ್ನು ಮಾಡಬಹುದು. ಇನ್ನ ರೈತರು ಯಾವ ರೀತಿ ಸಜ್ಜೆ ಬೆಳೆಯುವಂತವರು ಭೂಮಿ ಸಿದ್ಧತೆಯನ್ನ, ಭೂಮಿ ತಯಾರಿಯನ್ನ ಮಾಡ್ಕೋಬೇಕು? ಭೂಮಿ ಸಿದ್ಧತೆಯಲ್ಲಿ ಪ್ರಮುಖವಾಗಿ ಮಾಗಿ ಉಳುಮೆ ತುಂಬಾ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಎಲ್ಲಾ ಬೆಳೆಗಳಲ್ಲೂ ಮಾಗಿ ಉಳುಮೆ ತುಂಬಾ ಪ್ರಾಮುಖ್ಯತೆಯನ್ನು ಬೆಳೆಯುತ್ತೆ. ಅದೇ ರೀತಿ ಇಲ್ಲಿ ಸಜ್ಜೆ ಇಲ್ಲಾದ್ರೂ ಕೂಡ ನಾವು ಮಾಗಿ ಉಳುಮೆಯನ್ನ ಫೆಬ್ರವರಿ ಮಧ್ಯದಿಂದ ಮಾರ್ಚ್ ಮಧ್ಯವರೆಗೂ, ಏನು ಮಾಘ ಮಾಸ ಅಂತ ಹೇಳ್ತೀವಲ್ಲ, ಆ ಟೈಮಲ್ಲಿ ನಾವು ಮಾಗಿ ಉಳುಮೆ ಮಾಡೋದ್ರಿಂದ ಒಂದು ನಾವು ಅಕಾಲದಲ್ಲಿ ಮಳೆ ಆಗುತ್ತಲ್ಲ, ಬೇಸಿಗೆ ಟೈಮಲ್ಲಿ ಮಳೆ ಆಗುತ್ತಲ್ಲ, ಆ ನೀರಿನ ಶೇಖರಣೆಯನ್ನು ಕೂಡ ಮಣ್ಣಿನಲ್ಲಿ ಮಾಡಬಹುದು. ಮಣ್ಣಿನಲ್ಲಿ ತೇವಾಂಶವನ್ನು ಕಾಯ್ದುಕೊಳ್ಬಹುದು. ಅದೇ ರೀತಿ ಏನು ಕಳೆ ಬೀಜಗಳಿದಾವೆ, ಅದೇ ರೀತಿ ರೋಗ ಹಾಗೂ ಹುಳಗಳ ಕೋಶಗಳು ಅಥವಾ ಬೀಜಗಳೇನಿದಾವೆ ಅಥವಾ ತತ್ತಿಗಳೇನಿದಾವೆ ಅವು ಕೂಡ ನಾಶ ಮಾಡೋದಕ್ಕೆ ಈ ಮಾಗಿ ಉಳುಮೆ ಅನುಕೂಲ ಮಾಡಿಕೊಡುತ್ತೆ. ಈ ಮಾಗಿ ಉಳುಮೆಗೆ ನಮಗೆ ಏನು ಅತಿಯಾದ ಖರ್ಚು ಅವಶ್ಯಕತೆ ಇಲ್ಲ. ನಾವು ಮುಂಗಾರಲ್ಲಿ ಮಾಡೋ ಏನು ನೇಗಿಲ ಉಳುಮೆಯನ್ನೇ ನಾವು ಮಗ ಮಾಸದಲ್ಲಿ ಅಥವಾ ಮಾಗಿ ಉಳುಮೆಯಲ್ಲಿ ಮಾಡೋದ್ರಿಂದ ಇಷ್ಟೆಲ್ಲ ಕಳೆ ಬೀಜಗಳಿರ್ಬೋದು, ರೋಗ ಹಾಗೂ ಕೀಟಗಳ ತತ್ತಿಗಳು ಅಥವಾ ಕೋಶಗಳು ನಾಶ ಆಗೋದ್ರಿಂದ ನಮ್ಮ ಮುಂದಿನ ಬೆಳೆ ರೋಗಗಳ ಆವಳಿ ಕಡಿಮೆ ಇರುತ್ತೆ, ಕಳೆಗಳ ಪ್ರಮಾಣ ಕೂಡ ಕಡಿಮೆ ಇರುತ್ತೆ. ಅಂದ್ರೆ ಮುಖ್ಯವಾಗಿ ಬೇಸಿಗೆಯಲ್ಲಿ ಉಳುಮೆಯನ್ನ ಮಾಡಿಟ್ಕೋಬೇಕು ಭೂಮಿಯನ್ನ, ಮಳೆ ಆದ್ಮೇಲೆ ಒಂದೆರಡು ಸಲ ಕುಂಟೆಯನ್ನ ಹಾಕಿ ಬಿತ್ತನೆ ಮಾಡೋದು ಬಹಳ ಸೂಕ್ತ. ಮಣ್ಣು ಚೆನ್ನಾಗಿ ಸೂಸ್ ಆಗಿರುವ ಹಾಗೆ ನೋಡ್ಕೋಬೇಕು, ಒಳ್ಳೆ ರೀತಿಯಿಂದ ಹದವಾಗಿ ತಯಾರು ಮಾಡ್ಕೋಬೇಕು. ಹೌದು, ಅದವಾಗಿ ಯಾಕೆಂದ್ರೆ ಇದು ಸಣ್ಣ ಬೀಜಗಳಾಗಿರೋದ್ರಿಂದ ನಾವು ಹದವಾದ ಭೂಮಿ ಸಿದ್ಧತೆ ಮಾಡ್ಕೊಳ್ಳೋದು ತುಂಬಾ ಪ್ರಾಮುಖ್ಯತೆಯನ್ನು ವಹಿಸಿಕೊಳ್ಳುತ್ತೆ. ಇನ್ನ ಭೂಮಿ ಸಿದ್ಧತೆ ಆದ್ಮೇಲೆ ರೈತ ಬಾಂಧವರು ತಳಿಗಳನ್ನ ಆಯ್ಕೆ ಮಾಡಬೇಕಾಗುತ್ತೆ. ಯಾವ ತಳಿ ಹಾಕಬೇಕು, ಯಾವ್ದು ಇಳುವರಿ ಜಾಸ್ತಿ ಕೊಡುತ್ತಾ, ಅದು ಒಂದು ಬಹಳ ಮುಖ್ಯ. ಇಲ್ಲಿ ಏನೇನು ತಳಿಗಳನ್ನ ಶಿಫಾರಸು ಮಾಡಲಾಗಿದೆ, ಸಜ್ಜೆಯಲ್ಲಿ ಯಾವ ತಳಿಗಳು ಚೆನ್ನಾಗಿ ಇಳುವರಿ ಕೊಡ್ತವೆ ಸ್ವಲ್ಪ? ಸಜ್ಜೆಯಲ್ಲಿ ಸುಧಾರಿತ ತಳಿಗಳು ನಮ್ಮ ವಿಶ್ವವಿದ್ಯಾಲಯದಿಂದ ಶಿಫಾರಿತವಾಗಿರುವ ಅಂದರೆ ICMV221 ಅಂತ ಒಂದಿದೆ, ICTP8203 ಅಂತ ಒಂದಿದೆ, ಅದೇ ರೀತಿ MBP2 ಅಂತ ಸುಧಾರಿತ ತಳಿಗಳಿದ್ದಾವೆ. ಇವುಗಳು ಕೂಡ ಮುಂಗಾರಲ್ಲೂ ಬೆಳಿಬಹುದು, ಅದೇ ರೀತಿ ಬೇಸಿಗೆಯಲ್ಲೂ ಕೂಡ ಇವುಗಳನ್ನು ಬೆಳಿಬಹುದು. ಇವುಗಳ ಕಾಲಾವಧಿ 75-85 ದಿನಗಳವರೆಗೆ ಇದೆ. ಅದೇ ರೀತಿ ಮಾರುಕಟ್ಟೆಯಲ್ಲಿ ನಾವು ಸಾಕಷ್ಟು ಹೈಬ್ರಿಡ್ ತಳಿಗಳು ಅಥವಾ ಸಂಕರಣ ತಳಿ ಅಂತ ಹೇಳ್ತೀವಲ್ಲ, ಅವು ಕೂಡ ಮಾರುಕಟ್ಟೆಯಲ್ಲಿ ಸಾಕಷ್ಟು ಲಭ್ಯ ಇದಾವೆ. ಅದರಲ್ಲೇ ಯಾವುದು ರೈತರ ಅನುಭವದ ಮೇಲೆ ಉತ್ತಮವಾಗಿ ಇಳುವರಿ ಕೊಡ್ತವೋ ಅಂತಹ ಸೂಕ್ತವಾದ ಸಂಕರಣ ತಳಿಗಳನ್ನು ಕೂಡ ಆಯ್ದುಕೊಂಡು ರೈತರು ಉತ್ತಮವಾದ ಇಳುವರಿಯನ್ನು ಪಡಿಬಹುದು. ಅಂದ್ರೆ ಮಾರುಕಟ್ಟೆಯಲ್ಲಿ ಈಗ ಸಾಕಷ್ಟು ಕಂಪನಿ, ಖಾಸಗಿ ಕಂಪನಿಯವರು ಸಂಕರಣ ತಳಿಗಳಿದಾವೆ. ಒಳ್ಳೆ ತಳಿಗಳನ್ನ ರೈತರು ತಮ್ಮ ಅನುಭವದ ಮೇಲೆ ಆಯ್ಕೆ ಮಾಡಿಕೊಂಡು ಬಿತ್ತನೆಯನ್ನು ಮಾಡಬಹುದು. ಇನ್ನ ತಳಿಗಳನ್ನ ಆಯ್ಕೆ ಮಾಡ್ಕೊಂಡ ಮೇಲೆ ಮುಖ್ಯವಾಗಿ ರೈತರು ಬಿತ್ತನೆ ಕ್ರಮ ಬರುತ್ತೆ, ಮತ್ತು ಏನಾದರೂ ಇಲ್ಲಿ ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡಿ ಬೀಜೋಪಚಾರ ಮಾಡಬೇಕಾ ಹೇಗೆಂತೀರಿ? ಬೀಜೋಪಚಾರ ಮಾಡೋದ್ರಿಂದ ಸಾಕಷ್ಟು ಅನುಕೂಲಗಳಿದ್ದಾವೆ. ಸಜ್ಜೆ ಅಷ್ಟೇ ಅಲ್ಲ, ಯಾವುದೇ ಬೆಳೆ ಆದರೂ ರೈತರು ಆದಷ್ಟು ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡ್ಕೊಳ್ಳೋದು ಒಳ್ಳೆಯದು. ಜೈವಿಕ ಗೊಬ್ಬರಗಳಲ್ಲಿ 3 ತರ ಇದ್ದಾವೆ. ಮೈನ್ ರೈಸೋಬಿಯಂ ಅಂತಿದೆ, ಅಜೋಸ್ಪಿರಿಲಮ್ ಅಂತಿದೆ, ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರ ಅಂತ ಇದೆ. ಈ ನಮ್ಮ ಸಜ್ಜೆ ಬೆಳೆಯಲ್ಲಾರೆ ನಾವು ಅಜೋಸ್ಪಿರಿಲಮ್ನ ಉಪಯೋಗಿಸ್ಕೋಬೇಕು. ಇದು ಸಾರಜನಕವನ್ನು ವಾತಾವರಣದಲ್ಲಿ ಏನು ಲಭ್ಯವಿದೆ ಅದನ್ನು ಗಿಡಗಳಿಗೆ ದೊರಕುವಂತೆ ಮಾಡಿಕೊಳ್ಳುತ್ತೆ. ಅದೇ ರೀತಿ ರಂಜಕ ಕರಗಿಸುವ ಗೊಬ್ಬರ ಅಂತ ಏನಿದೆ ಅದು ಏನ್ ಮಾಡುತ್ತೆ, ಭೂಮಿಯಲ್ಲಿರುವ ಏನು ಕಣಗಳಲ್ಲಿ ಅಂಟ್ಕೊಂಡಿರುತ್ತಲ್ಲ ರಂಜಕ, ಅದನ್ನ ಗಿಡಗಳಿಗೆ ಸಿಗುವಂತೆ ಕರಗಿಸಿ ಕೊಡುತ್ತೆ. ಅದೇ ನಾವು ಇದನ್ನೇ ನಾವು ಈ ರಂಜಕ ಮತ್ತೆ ಸಾರಜನಕವನ್ನ ನಾವು ಬೆಳೆಗಳಿಗೆ ಒದಗಿಸಬೇಕು ಅಂದ್ರೆ ನಾವು ಸಾಮಾನ್ಯವಾಗಿ ಯೂರಿಯಾ ಮತ್ತೆ ಡಿಎಪಿ ಅನ್ನ ಹಾಕ್ತಿವಿ. ಅದ್ರ ಬದಲು ಯೂರಿಯಾ ಪ್ರಮಾಣವನ್ನು ತಗ್ಗಿಸೋದಕ್ಕೆ, ಡಿಎಪಿ ಪ್ರಮಾಣವನ್ನು ತಗ್ಗಿಸೋದಕ್ಕೆ ನಾವು ಈ ರಂಜಕ ಕರಗಿಸುವ ಗೊಬ್ಬರವನ್ನ, ಈ ಅಜೋಸ್ಪಿರಿಲಮ್ನ ಜೈವಿಕ ಗೊಬ್ಬರಗಳನ್ನ ನಾವು ಬೀಜೋಪಚಾರ ಮಾಡೋದ್ರಿಂದ ಈ ಮೇಲಾಕ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ತಗ್ಗಿಸಬಹುದು, ಮತ್ತೆ ಖರ್ಚು ಕಡಿಮೆ ಆಗುತ್ತೆ. ಯಾಕೆಂದ್ರೆ ಜೈವಿಕ ಗೊಬ್ಬರಗಳು ಕಡಿಮೆ ಖರ್ಚಿನಲ್ಲಿ ಅಥವಾ ಕಡಿಮೆ ಮೌಲ್ಯದಲ್ಲಿ ದೊರಕುತ್ತವೆ. ಹಂಗಾಗಿ ರೈತರು ಇದನ್ನು ಸಾಕಷ್ಟು ಬಳಸ್ಕೊಳ್ಬೇಕು. ಎಷ್ಟೊಂದು ಜನ ರೈತರುಗಳು ಇದ್ರ ಕಡೆ ಗಮನ ಕೊಡಲ್ಲ, ಆದಷ್ಟು ಜೈವಿಕ ಗೊಬ್ಬರಗಳ ಕಡೆ ಹೆಚ್ಚಿನ ಗಮನವನ್ನು ಕೊಟ್ರೆ ಬೀಜಕ್ಕೆ ನಾವು ಉಪಚರಿಸೋದ್ರಿಂದ ಈ ಅಣುಜೀವಿ ಗೊಬ್ಬರಗಳನ್ನು ಪ್ರಾರಂಭದಿಂದನೇ ಈ ಪೋಷಕಾಂಶಗಳು ದೊರೆಯೋದಕ್ಕೆ ಸ್ಟಾರ್ಟ್ ಆಗ್ತವೆ. ಆದ್ರಿಂದ ಬೆಳೆಗಳು ಮೊಳಕೆಯಿಂದಲೂ ಕೂಡ ಚೆನ್ನಾಗಿ ಬೆಳೀತವೆ. ಪ್ರಾರಂಭ ಹಂತದಲ್ಲೇ ಚೆನ್ನಾಗಿ ಬೆಳೆ ಬೆಳೆಯೋದ್ರಿಂದ ಮುಂದೆ ಇಳುವರಿ ಕೂಡ ಅಧಿಕ ಆಗ ಸಾಧ್ಯತೆಗಳಿರ್ತವೆ. ಇನ್ನ ಮುಖ್ಯವಾಗಿ ಬೀಜೋಪಚಾರ ಅಂತಂದ್ರೆ ಪ್ಯಾಕೆಟ್ ಬೀಜ ತರ್ತಾರೆ ರೈತರು ಸಾಮಾನ್ಯವಾಗಿ, ಅವಕ್ಕೆಲ್ಲ ಮೊದಲು ಫಂಗಿಸೈಡ್ ಅಥವಾ ಇದರಿಂದ ರೋಗನಾಶಕಗಳಿಂದ ಅಥವಾ ಕೀಟನಾಶಕದಿಂದ ಉಪಚಾರ ಮಾಡಿರ್ತಾರೆ. ಆದರೂ ರೈತರು ನೀವು ಹೇಳಿದಂಗೆ ಜೈವಿಕ ಗೊಬ್ಬರದಿಂದ ಮತ್ತೊಮ್ಮೆ ಉಪಚಾರ ಮಾಡಿ ಬಿತ್ತನೆ ಮಾಡೋದು ಒಳ್ಳೇದಂತ. ಈಗ ರಾಸಾಯನಿಕ ಏನು ನೀವು ಕೀಟನಾಶಕಗಳನ್ನ ಉಪಚರಿಸಿರ್ತಾರೆ ಅಂತ ಹೇಳಿದ್ರಿ, ಅವು ನಮಗೆ ರೋಗ ಕೀಟಗಳ ಅವಳೆಯನ್ನು ಅವಾಯ್ಡ್ ಮಾಡೋದಕ್ಕೆ ಸಹಕಾರ ಮಾಡ್ತವೆ. ಆದ್ರೆ ಈ ಜೈವಿಕ ಗೊಬ್ಬರಗಳು ಬೆಳೆಗಳಿಗೆ ಬೇಕಾಗಿರುವಂತ ನಾವೇನ್ ಡಿಎಪಿ ಯೂರಿಯಾ ಮೇಲ್ ಹಾಕ್ತಿವಲ್ಲ ಅದನ್ನ ದೊರಕಿಸಿಕೊಳ್ಳೋದಕ್ಕೆ ಅನುಕೂಲ ಮಾಡೋದ್ರಿಂದ ಮಾರುಕಟ್ಟೆಯಲ್ಲಿ ಏನೇ ಟ್ರೀಟ್ ಮಾಡಿರಲಿ, ಏನೇ ಉಪಚಾರ ಮಾಡಿರಲಿ ಬೀಜಗಳಿಗೆ, ಈ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸ್ಕೊಳ್ಳೋದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳಿ. ಇನ್ನ ಬೀಜ ಎಷ್ಟು, ಒಂದು ಎಕರೆಗೆ ಎಷ್ಟು ಬೀಜ ಹಾಕಬೇಕಾಗತ್ತೆ? ಬಿತ್ತನೆ ಮಾಡೋದಾದ್ರೆ ಸಾಲಿನ ಸಾಲಿಗೆ ಸಸಿಯಿಂದ ಸಸಿಗೆ ಎಷ್ಟು ಅಂತರ ಇಟ್ಟು ಬಿತ್ತನೆ ಮಾಡಬೇಕಾಗತ್ತೆ? ಯಾವ ರೀತಿ ಆಳವಾಗಿ ಬೀಜಗಳನ್ನು ಹಾಕಬೇಕು ಸ್ವಲ್ಪ ಹೇಳಿ. ಇದು 1 ಎಕರೆಗೆ 1.5-2 ಕೆಜಿ ಬೀಜ ಬೇಕಾಗುತ್ತೆ ಒಂದು ಎಕರೆ ಬಿತ್ತಬೇಕು ಅಂತ ಹೇಳಿದ್ರೆ. ಮತ್ತೆ ಸಾಲಿಂದ ಸಾಲಿಗೆ 45-30 ಸೆಂಟಿಮೀಟರ್ ವರ್ಗೂ ಕೊಡ್ಬೋದು. ನಾವು ಸಂಕರಣ ತಳಿಗಳೇನಾರು ಉಪಯೋಗಿಸ್ಕೊಂಡ್ರೆ ಅಥವಾ ನೀರಾವರಿ ಭಾಗದಲ್ಲಿ ಏನಾದ್ರು ನಾವು ಬೆಳೆಯನ್ನ ತಗೊಂಡ್ರೆ ಅಂತ ಟೈಮಲ್ಲಿ ನಾವು ಸಾಲಿಂದ ಸಾಲಿಗೆ ಅಂತರ ಜಾಸ್ತಿ ಮಾಡ್ಕೋಬೇಕು, ಅಂದ್ರೆ 45 ಸೆಂಟಿಮೀಟರ್ ಕೊಡಬೇಕು. ಅದೇ ನಾವು ಮಳೆ ಆಶ್ರಿತದಲ್ಲಿ ಬೆಳೀತಿದೀವಿ ಅಥವಾ ನಮ್ಮ ಜವಾರಿ ತಳಿಗಳನ್ನು ಉಪಯೋಗಿಸ್ತಿದೀವಿ ಅಥವಾ ಬರೀ ತಳಿಗಳನ್ನು ಉಪಯೋಗಿಸ್ಕೊಂತಿದೀವಿ ಅಂತ ಟೈಮಲ್ಲಿ ನಾವು ಸಾಲಿಂದ ಸಾಲಿಗೆ ಬರೀ 30 ಸೆಂಟಿಮೀಟರ್ಗಳಷ್ಟು ಕೊಟ್ರೆ ಸಾಕು. ಇನ್ನು ಗಿಡದಿಂದ ಗಿಡಕ್ಕೆ 5 ಸೆಂಟಿಮೀಟರ್ ಅಷ್ಟು ಕೊಟ್ರು ಸಾಕು, 5-10 ಸೆಂಟಿಮೀಟರ್. ಅದು ಮಳೆಯಾಶ್ರಿತ ಹಾಗೂ ನೀರಾವರಿ ನಮ್ಮ ನಿರ್ವಹಣೆ ಮೇಲೆ 5-10 ಸೆಂಟಿಮೀಟರ್ಗಳಷ್ಟು ಗಿಡದಿಂದ ಗಿಡಕ್ಕೆ ಕೊಟ್ರೆ ಅನುಕೂಲ. ನೋಡ್ತೀವಿ, ರೈತರು ಬಹಳ ದಟ್ಟವಾಗಿ ಬಿತ್ತು ಬಿಟ್ಟಿರ್ತಾರೆ, ಇನ್ನೇನು ಅಲ್ಲಿ ನಿಮಗೆ ಜಾಗನೇ ಇರೋದಿಲ್ಲ, ಸಾಲಿನಲ್ಲಿ ಸಸಿಯಿಂದ ಸಸಿಗೆ ಒಂದ್ರ ಮೇಲೆ ಒಂದು ಬಿದ್ದಿರ್ತಾವೆ. ಅಂತ ಸಂದರ್ಭದಲ್ಲಿ ಹೇಗೆ ಮಾಡ್ಬೇಕಂತಿರಲ್ಲ, ಒಮ್ಮೆ ಬಿತ್ತು ಬಿಟ್ಟಿರ್ತಾರೆ ದಟ್ಟವಾಗಿ, ಒಂದು ಬುಡದಿಂದ ಒಂದು ಗಿಡ ಬಂದ್ರೆ ಅದು ಸಾಕಷ್ಟು ಇಳುವರಿನ ಕೊಡುತ್ತೆ. ಈಗ ಅದ್ರ ಪಕ್ಕ ಇನ್ನೊಂದು ಗಿಡಗಳು ಒತ್ತೊತ್ತಾಗಿ ಏನು ದಟ್ಟವಾಗಿ ಅಥವಾ ಅಡವಾಗಿ ಅಂತ ಏನ್ ಹೇಳ್ತಾರಲ್ಲ ರೈತರು, ಆ ತರ ಬಂದ್ರೆ ಏನಾಗುತ್ತೆ ಅಂದ್ರೆ ಒಂದು ಗಿಡದ ಇಳುವರಿ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಒಂದಕ್ಕೊಂದು ಪೈಪೋಟಿ ಇರೋದ್ರಿಂದ ಪಕ್ಕ ಪಕ್ಕದಲ್ಲೇ ಒಂದು ಗಿಡದ ಇಳುವರಿ ಪ್ರಮಾಣ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಹಂಗೆ ಓವರ್ ಆಲ್ ಎಲ್ಲ ಕೂಡಿಸಿದಾಗ ನಮಗೆ ಒಂದು ಎಕರೆಗೆ ಬರಬೇಕಾದಂತಹ ಇಳುವರಿ ತಗ್ಗುತ್ತೆ. ಆದಷ್ಟು ಅದಕ್ಕೆ ನಾವು ಗಿಡದಿಂದ ಗಿಡಕ್ಕೆ ಒಂದು 10 ಸೆಂಟಿಮೀಟರ್ಗಳಷ್ಟು ಬಿಟ್ಟರೆ ಒಳ್ಳೇದು. ಯಾಕೆಂದ್ರೆ ಇದು ಸಜ್ಜೆ ಬೆಳೆ, ಎಸ್ಪೆಷಲಿ ಇದು ಕವಲೊಡೆಯಂತ ಬೆಳೆ, ಕವಲುಗಳನ್ನ ಜಾಸ್ತಿ ಕೊಡುತ್ತೆ. ಒಂದು ಸಸಿಯಿಂದ ಎರಡು ಮೂರು ಕವಲುಗಳು ಬರುತ್ತೆ, ಆ ಕವಲುಗಳು ಕೂಡ ತೆನೆಗಳನ್ನ ಬಿಡುತ್ತೆ. ಹಂಗಾಗಿ ನೀವು ಆದಷ್ಟು ರೈತರು ಒಂದ್ ಸ್ವಲ್ಪ 10 ಸೆಂಟಿಮೀಟರ್ಗಳಷ್ಟು ಅಥವಾ ಒಂದ್ ಗೆಣ್ಣೆ ಅಂತ ಹೇಳ್ತಿರಲ್ಲ ಅಷ್ಟಾರು ಅಂತರ ಬಿಟ್ಟು ಗಿಡದಿಂದ ಗಿಡಕ್ಕೆ ಸಾಲೊಳಗೆ ಅಷ್ಟು ಇಟ್ಕೊಂಡ್ರೆ ಗಿಡಗಳ ಸಂಖ್ಯೆನ ಕವಲುಗಳು ಚೆನ್ನಾಗಿ ಬರ್ತವೆ, ಕವಲುಗಳಲ್ಲಿ ತೆನೆಗಳು ಕೂಡ ಇನ್ನ ಬಿತ್ತನೆ ಮಾಡುವುದಾದ್ರೆ ಈಗ ಸಾಮಾನ್ಯವಾಗಿ ಆಳವಾಗಿ ಸಣ್ಣ ಬೀಜ ಇರುತ್ತೆ, ಹೇಗೆ ಆಳ ಹೋತಂದ್ರೆ ಮೊಳಕೆ ಪ್ರಮಾಣ ಕಡಿಮೆ ಆಗೋದಲ್ಲ? ಕಾಳಿನ ಗಾತ್ರದ ಆಧಾರದ ಮೇಲೆ ಆಳವನ್ನ ನಿರ್ಧರಿಸಬೇಕಾಗುತ್ತೆ. ಇದು ಸಣ್ಣ ಕಾಳಿನ ಬೆಳೆ ಸಜ್ಜೆ ಅಂದ್ರೆ, ಈ ಸಣ್ಣ ಕಾಳಿನ ಬೆಳೆ ಅಂದ್ರೆ ನಾವು 2-3 ಸೆಂಟಿಮೀಟರ್ ಅಂದ್ರೆ ಒಂದೇ ಒಂದ್ ಇಂಚ್ ಆಳ ಅಷ್ಟೇ ಬಿತ್ತಬೇಕು. ಅದಕ್ಕಿಂತ ಜಾಸ್ತಿ ಹೋದ್ರೆ ಅದಕ್ಕೆ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಬೀಜ ಇರೋದು ಸಣ್ಣದು, ಬೀಜ ಅದು ಮೊಳಕೆ ಒಡ್ದಿ ಬೆಳೆ ಬೆಳೆದ ಮೇಲೆ ಅದಕ್ಕೆ ಆಹಾರ ಉತ್ಪತ್ತಿ ಮಾಡೋ ಅಂತ ಶಕ್ತಿ ಬರುತ್ತೆ. ಅಲ್ಲಿವರೆಗೂ ಬೀಜದ ಮೇಲೆ ಪೂರ ಗಿಡ ಅವಲಂಬಿತವಾಗಿರುತ್ತೆ ಆಹಾರಕ್ಕೆ. ಈ ಬೀಜ 2.5 ಸೆಂಟಿಮೀಟರ್ಗಿಂತ ಜಾಸ್ತಿ ಆಳದಲ್ಲಿ ಬಿದ್ದರೆ ಅದಕ್ಕೆ ಹೊರಗ್ ಬರೋಷ್ಟು ಶಕ್ತಿ ಇರಲ್ಲ, ಯಾಕೆಂದ್ರೆ ಕಡಿಮೆ ಆಹಾರ ಇರುತ್ತೆ ಆ ಬೀಜದಲ್ಲಿ. ಸಣ್ಣ ಬೀಜದಲ್ಲಿ ಕಡಿಮೆ ಆಹಾರ ಇರುತ್ತೆ, ಅದು ಮಣ್ಣನ್ನು ಒಡ್ಕೊಂಡು ಬರೋದು ಕಷ್ಟ ಆಗುತ್ತೆ. ಕಷ್ಟಪಟ್ಟು ಅದು ಇನ್ ಕೇಸ್ ಮೇಲೆ ಬಂದ್ರು ಕೂಡ ಅದು ಒಂದ್ಸರಿ ಎಸ್ಟಾಬ್ಲಿಷ್ಮೆಂಟ್ ಆದ್ಮೇಲೆ ಅದು ಸಪೋರ್ಟ್ ಮಾಡೋ ಶಕ್ತಿ ಇರಲ್ಲ. ಮೊದಲನೇ ಎರಡನೇ ಎಲೆ ಬರೋವರೆಗೂ ಆ ಗಿಡವನ್ನ ಸಪೋರ್ಟ್ ಮಾಡೋ ಶಕ್ತಿ ಇರಲ್ಲ ಅದಕ್ಕೆ. ಹಂಗಾಗ್ಬಿಟ್ಟು 2.5 ಇಂಚ್ಗಿಂತ ಜಾಸ್ತಿ ಆಳು ಹೋಗ್ಬಾರ್ದು ಸಣ್ಣ ಕಾಳು ಆಗಿರೋದ್ರಿಂದ. ಸಜ್ಜೆ ಬೇಸಾಯನ ಮಾಡುವಂತವರು ಇಷ್ಟೆಲ್ಲ ಒಳ್ಳೆ ರೀತಿಯಿಂದ ತಳಿಗಳನ್ನ ಆಯ್ಕೆ ಮಾಡಿ ಒಳ್ಳೆ ಕಾಲದಲ್ಲಿ ಬಿತ್ತನೆ ಮಾಡಿ ಎಲ್ಲಾ ಬೇಸಾಯ ಕ್ರಮಗಳನ್ನ ಚಾಚು ತಪ್ಪದೆ ಚೆನ್ನಾಗಿ ಮಾಡಿದ್ರೆ ಎಷ್ಟು ಇಳುವರಿಯನ್ನ ಪಡಿಬಹುದು ಸಜ್ಜೆಯಲ್ಲಿ ಒಂದು ಎಕರೆಗೆ? ಸಜ್ಜೆಯಲ್ಲಿ ನಾವು ಮಳೆಯಾಶ್ರಿತದಲ್ಲಾದ್ರೆ ನಮಗೆ 6 ಕ್ವಿಂಟಲ್ ಇಂದ 10 ರಿಂದ 12 ಕ್ವಿಂಟಲ್ ತಕ್ಕಬಹುದು. ಅದೇ ನೀರಾವರಿಯಲ್ಲಾದ್ರೆ ನಾವು 15 ರಿಂದ 25-30 ಕ್ವಿಂಟಲ್ ವರೆಗೂ ತಕ್ಕಬಹುದು. ನಾವು ಸಂಕರ್ಣ ತಳಿ ಉಪಯೋಗಿಸಿದೀವ ಅಥವಾ ತಳಿ ಉಪಯೋಗಿಸಿದೀವ ಅಥವಾ ನಮ್ಮ ಜವಾರಿ ತಳಿ ಉಪಯೋಗಿಸ್ತಿದೀವ, ನಾವು ನೀರಾವರಿಯಲ್ಲಿ ಬೆಳೆದಿದೀವ, ಮಳೆಯಾಶ್ರಿತದಲ್ಲಿ ಬೆಳೆದಿದೆ, ಇವೆಲ್ಲ ಅಂಶಗಳು ಕೂಡ ನಮ್ಮ ಇಳುವರಿಯನ್ನು ನಿರ್ಧರಿಸ್ತವೆ. ಇನ್ನು ಕೊನೆಯದಾಗಿ ಏನು ಹೇಳ್ತೀರಿ, ಸಜ್ಜೆಯನ್ನು ಬೆಳೆಯುವಂತ ರೈತರಿಗೆ ಭಾಳಷ್ಟು ಮಾರುಕಟ್ಟೆ ಧಾರಣೆ ಇರೋದಿಲ್ಲ, ಇದರಿಂದ ಸಜ್ಜೆಯ ಒಂದು ಇಂಪಾರ್ಟೆನ್ಸ್ ಏನು ಬರ್ತಾ ಇದೆ? ಇತ್ತೀಚೆಗೆ ಭಾಳಷ್ಟು ಹೇಳ್ತಾ ಇದ್ದಾರೆ ಸಜ್ಜೆ ಚೆನ್ನಾಗಿ ತಿನ್ನಬೇಕು, ಊಟ ಮಾಡಬೇಕು, ಆಮೇಲೆ ಫೀಡ್ಸ್ ಹೋಗ್ತಾ ಇದೆ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಹೇಗೆ ಸಜ್ಜೆ ಬೆಳೆದು ಯಾವ ರೀತಿ ಲಾಭದಾಯಕ ಅಂತ? ಸಜ್ಜೆ ಒಂದು ಪ್ರಮುಖವಾದ ಬೆಳೆ, ಇದು ಸಿರಿಧಾನ್ಯಗಳಲ್ಲೇ ಸರಿಸುಮಾರು 50% ಸಜ್ಜೆಯ ಉತ್ಪಾದನೆಯಿಂದನೇ ಸಿರಿಧಾನ್ಯದ ಉತ್ಪಾದನೆಯನ್ನು ನಾವು ಗಮನಿಸಬಹುದು. ಅದೇ ರೀತಿ ಇದು ನಮಗೆ ಇಡೀ ಬೆಳೆ ಆದರೆ ಲಾಭ ಕೊಡದಲ್ಲೇ ಇರ್ಬೋದು ಎಷ್ಟೊಂದ್ಸರಿ, ನಮ್ಮ ರೈತರಿಗೆ ಆದಾಯನೂ ಕೂಡ ಇಂಪಾರ್ಟೆಂಟು. ಅಂಥ ಟೈಮಲ್ಲಿ ನಮಗೆ ಇಡೀ ಬೆಳೆ ಬೆಳೆಯೋಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ಇದನ್ನು ನಾವು ಅಂತರ ಬೆಳೆಯಲ್ಲಿಯೋ ಅಥವಾ ಮಿಶ್ರ ಬೆಳೆಯಲ್ಲಿಯೋ ಬೆಳ್ಕೊಂಡ್ರೆ ಒಳ್ಳೇದು. ಯಾಕೆಂದರೆ ಇದು ಕಡಿಮೆ ಅವಧಿಯ ಬೆಳೆ, ಮತ್ತು ಮಧ್ಯಮ ಫಲವತ್ತತೆಯ ಭೂಮಿಯಲ್ಲಿ ಕೂಡ ಬೆಳಿಬೋದು, ಮತ್ತು ಇದು ಬರ ನಿರೋಧಕತೆಯನ್ನು ಹೊಂದಿದೆ. ಇಷ್ಟೆಲ್ಲ ಅಂಶಗಳು ಇರೋದ್ರಿಂದ ಇದನ್ನು ಎಷ್ಟೊಂದು ಬೆಳೆ ಪದ್ಧತಿಗಳಲ್ಲಿ ನಾವು ಅಳವಡಿಸ್ಕೋಬೋದು. ಇದನ್ನು ಮಿಶ್ರ ಬೆಳೆಯಾಗಿ ಬೆಳಿಬೋದು ಅಥವಾ ಅಂತರ ಬೆಳೆಯಾಗಿ ಬೆಳಿಬೋದು ಅಥವಾ ಸರದಿ ಬೆಳೆಯಾಗಿಯೂ ನಾವು ಅಳವಡಿಸ್ಕೋಬಹುದು. ಹಂಗಾಗಿ ನಾವು ಯಾವ್ಯಾವಾಗ ರೈತರುಗಳು ಇಡೀ ಬೆಳೆ ಬೆಳೆಯೋಕ್ಕಾಗಲ್ಲ, ನಮಗೆ ಅದರಿಂದ ಆದಾಯ ಕಡಿಮೆ ಇದೆ ಅನ್ನುವಂಥ ರೈತರು ನಾವು ಮಿಶ್ರ ಬೆಳೆಯಲ್ಲಾದರೂ ಬೆಳೆಯಿರಿ, ತೊಗರಿಯಲ್ಲಾದರೂ ಇರ್ಬೋದು ಅಥವಾ ಹೆಸರಲ್ಲಾದರೂ ಇರ್ಬೋದು, ಅಲಸಂದಿಲಿರ್ಬೋದು ಅಥವಾ ಶೇಂಗಾದಲ್ಲಿರ್ಬೋದು, ಇವುಗಳಲ್ಲಿ ನಾವು ಮಿಶ್ರ ಬೆಳೆಯಾಗಿ ಬೆಳೀರಿ ಅಥವಾ ಅಂತರ ಬೆಳೆಯಾಗಿ ತೊಗರಿಯಲ್ಲಿ ಬೆಳೀರಿ, ಶೇಂಗಾದಲ್ಲಿ ಬೆಳೀರಿ, 10 ಸಾಲು ಸಜ್ಜೆ ಬೆಳೀರಿ, 2 ಸಾಲು ತೊಗರಿ ಹಾಕಿ, ಅಥವಾ 10 ಸಾಲು ಶೇಂಗಾ ಬೆಳೀರಿ, ಅಥವಾ 8 ಸಾಲು ಸಜ್ಜೆ ಬೆಳೀರಿ, 2 ಸಾಲು ತೊಗರಿ ಬೆಳೀರಿ, ಅಥವಾ 4 ಸಾಲು ತೊಗರಿ ಬೆಳೀರಿ. ಕಡಿಮೆ ಫಲವತ್ತಾದ ಭೂಮಿಯಲ್ಲಿ ಹೆಚ್ಚು ಲಾಭ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಒಳ್ಳೆಯದು ಡಾಕ್ಟರ್ ಶ್ವೇತಾ ಅವರು, ಇದುವರೆಗೆ ಸಜ್ಜೆ ಬೇಸಾಯದ ಬಗ್ಗೆ ಕೆಲವೊಂದಿಷ್ಟು ಉಪಯುಕ್ತ ಮಾಹಿತಿಯನ್ನ ನಮ್ಮ ರೈತರೊಂದಿಗೆ ಹಂಚಿಕೊಂಡದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು. चल पड़े है गांव, चल पड़ा इंडिया, गेहूं धान बाजरा जवार के मैदानों में, छोटे छोटे धंधे या बड़े कामों में, फूलों के पॉलीहाउस सब्जियों के बागानों में, सोलर बदल रहा है रात को उजालों में, फाइनेंशियल इंक्लूजन ಜಮಾ ರಹಾ ಹೈ ಪಾವರ್ ಕಾ. देश की मुख्य धारा से जोड़ रहा है नाबार्ड। गांव बढ़े तो देश बढ़े। ಇದುವರೆಗೂ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಿ ಬಾವಲತ್ತಿ, ಸಹಕಾರ ಬಿ ನರಸಿಂಹಲು. ರಾಯಚೂರು, ಕಲಬುರಗಿ ಹಾಗೂ ಹೊಸಪೇಟೆ ಕೇಂದ್ರದಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ನಾಳೆಯ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ 2023-24 ಸಾಲಿನ ಮುಂಗಾರು ಹಂಗಾಮಿಗೆ ರಾಯಚೂರು ಜಿಲ್ಲೆಯ ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಅನುಷ್ಠಾನ ಕುರಿತು ಕೃಷಿ ಅಧಿಕಾರಿಗಳಾದ ರೆಹಮಾನ್ ಸಾಬ್ ಜಾಲಿಹಾಳ ಅವರೊಂದಿಗೆ ಸಂದರ್ಶನ. ನಂತರ ಪ್ರತಿ ಹನಿ ನೀರಿನಿಂದ ಅಧಿಕ ಬೆಳೆ, ಕೇಂದ್ರ ಸರ್ಕಾರದ